ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇಮೌಸಮ್ ಕಿ ಬರ್ಖಾ ಹೋ, ऋणी या अऋणी अब हर किसान लाभ उठाए, एक मौसम कदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾಳೆ ಬೆಳೆ ಉತ್ಪಾದನಾ ಪ್ರಚಾರ ಅಭಿಯಾನ ಕೇಳುವಿರಿ. ನಂತರ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಶ್ರುತಿ ಎಸ್ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಸಂತಸದ ಜನ್ಮದಿನ ಜೆನ್ನಿನ ಹೊಳೆಯಾಗಿ ಈ ನಿನ್ನ ಬಾಳೆಲ್ಲ ಹಾಯಾಗಲಿ. ಬಹುಮುಖ ಪ್ರತಿಭೆಯ ವ್ಯಕ್ತಿ ನಮ್ಮ ರಾಜ್ ಕಿರಣ್. ಇವರು ಹೆಬ್ಬಂಡೆಯ ಕೋಟೆನಾಡಿನ ಚಿತ್ರದುರ್ಗದಲ್ಲಿ ಜನಿಸಿದರು. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಬೆಳೆದರು. ಕವಿ, ಸಾಹಿತಿ, ಗಾಯಕ, ನಿರೂಪಕ, ನಿರ್ಮಾಪಕರಾಗಿ, ಕಿರಿಹಿರಿತೆರೆಯ ನಟರಾಗಿ, ನಿರ್ದೇಶಕರಾಗಿ ಬೆಂಗಳೂರಿನಲ್ಲಿ ರಾರಾಜಿಸುತ್ತಿದ್ದಾರೆ. ಇದೇ ಆಗಸ್ಟ್ ತಿಂಗಳ 11ನೇ ಸೋಮವಾರ ರಾಜ್ ಕಿರಣ್ ಅವರ ಹುಟ್ಟುಹಬ್ಬ. ಚಿತ್ರದುರ್ಗ ಜಿಲ್ಲೆಯ ಅಭಿಮಾನಿ ಸಮೂಹ, ಚಿತ್ರರಂಗದ ಎಲ್ಲಾ ಗೆಳೆಯರ ಗುಚ್ಛ ಹಾಗೂ ಎಲ್ಲಾ ಕ್ಷೇತ್ರದ ಗೆಳೆಯ ಗೆಳತಿಯರವರಿಂದ ರಾಜ್ ಕಿರಣ್ ಅವರ ಜನ್ಮದಿನಕ್ಕೆ ಅಭಿಮಾನದಿಂದ ಶುಭ ಹಾರೈಸುತ್ತಿದ್ದಾರೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.comಗೆ ಭೇಟಿ ನೀಡಿ. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.comಗೆ ಭೇಟಿ ನೀಡಿ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ. ಈಗ ಕೇಳಿ ತಾಳೆ ಬೆಳೆ ಉತ್ಪಾದನಾ ಪ್ರಚಾರಾಭಿಯಾನ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಕರ್ನಾಟಕದ ಬಿಳಗಿ ಗ್ರಾಮದಲ್ಲಿ ಈ ಪಾಮ್ ಮರಗಳ ತೋಪು ನೋಡ್ತಾ ಇದ್ದೀರಾ. ಪಾಮ್ ಮರಗಳು ಉತ್ಪಾದಕ ಮರಗಳು, ಇದರಿಂದ ರೈತರಿಗೆ ಆರ್ಥಿಕ ಸಹಾಯ ಆಗುತ್ತದೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಈ ಬೆಳೆದು ನಿಂತ ಪಾಮ್ ಮರಗಳು 20-25 ಟನ್ ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತದೆ ಮತ್ತು 30 ವರ್ಷಗಳ ಕಾಲ ಬೆಳೆಯನ್ನು ಕೊಡುತ್ತಲೇ ಇರುತ್ತದೆ. ಇದರಿಂದ ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ಬೀರಪ್ಪ ಅವರು ತಮ್ಮ ಗ್ರಾಮದಲ್ಲಿ ಪಾಮ್ ಕೃಷಿ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಾಗ ಯಾರೂ ಬೆಂಬಲ ಕೊಡಲಿಲ್ಲ. ಆದರೂ ಕೂಡ ಅವರು ತಮ್ಮ ಚಿಕ್ಕ ಭೂಮಿಯಲ್ಲಿ ಪಾಮ್ ಮೊಳಕೆ ಕೃಷಿ ಶುರು ಮಾಡಿದರು. 9x9x9 meter ತ್ರಿಕೋಣ ಅಂತರದಲ್ಲಿ ಪಾಮ್ ಮೊಳಕೆ ಕೃಷಿಯನ್ನ ಅವರು ಕೃಷಿ ಇಲಾಖೆ ಸಹಾಯದ ಮೇಲೆ ಶುರು ಮಾಡಿದರು. ಈ ಜಾಗದ ಸುತ್ತಲೂ ಅವರು ಬೇಲಿ ಹಾಕಿದರು. 3-4 ವರ್ಷಗಳ ನಂತರ ಪಾಮ್ ಹಣ್ಣು ಬಿಡುವುದಕ್ಕೆ ಶುರು ಆದಾಗ ಬೀರಪ್ಪ ಅಲ್ಲದೆ ಹಳ್ಳಿ ಜನರಿಗೂ ಆಶ್ಚರ್ಯ ಆಯಿತು. ಈ ಬೆಳೆ ನಾನೀಗ 17 ವರ್ಷ ಬೆಳೆಯಕತ್ತಿನಲ್ಲ, ಈ ಬೆಳೆ ಹಚ್ಚುಕಿಂತ ಪೂರ್ವದಲ್ಲಿ ಆಜುಬಾಜು ರೈತರು ನನಗಿದ ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗಿದು ಆಕತ್ತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಬಂದು ನನಗೆ ಸಲಹೆದ ಮೇರೆಗೆ, ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭ ಅಲಿಕ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೀನಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಆದ್ರೆ ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ಆದರೂ ನನಗೆ ಚಲೋ ಇಳುವರಿ ಬಂದೈತಿ, ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ, ಈಗ ನನಗೆ ಬ್ಯಾಡ ಅಂದ್ರೆ ರೈತರು. ಹಿಂಗಾಗಿ ನನಗಿದು ಸ್ವಲ್ಪ ಇಳುವರಿ ಚಲೋ ಬರೋದ್ರಿಂದ ಯಾವ ಬೆಳೆಗೂ ಇದನ್ನು ನಾನು ಹೋಲಿಕೆ ಮಾಡಿದ್ರೆ ಚಲೋ ಭಾಳ ಅನಿಸೈತಿ ಇದು ತಾಳೆ ಬೆಳೆ. ಆದ್ರೆ ಇಲಾಖೆಯವರು 3F ಕಂಪ್ನಿಯವರು ಭಾಳ 15 ದಿವಸಕ್ಕೊಮ್ಮೆ ಬಂದು ನಮಗೆ ಇದನ್ನ ಸಲಹೆ ಕೊಡ್ತಾರೆ. ನೀರು ಗೊಬ್ಬರದ್ದು ಭಾಳ ಚಂದ ಮೇಂಟೈನ್ ಮಾಡೋದ್ರಿಂದ ಇದು ನನಗೆ ಇಳುವರಿ ಚಲೋ ಅನಿಸೈತಿ, ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹಿಂಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನೂ ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಈ ತಾಳಿ ಬೆಳೆ ಬಗ್ಗೆ ನಾವು ನೋಡ್ಕೊತ ಬಂದಾಗ ಮಣ್ಣು ಭೂಮಿ ಕೆಡ್ತತೆ ಅಂಥೇಳಿ ಎಲ್ಲ ರೈತರೊಳಗೆ ನಮಗೆ ಕೆಟ್ಟ ವಿಚಾರ ಇತ್ತು. ಆದರೆ ಇಲ್ಲಿವರೆಗೆ ನಾವು 17 ವರ್ಷದಿಂದ ನೋಡಾಕತ್ತೀವಲ್ಲ, ಈ ಭೂಮಿ ವರ್ಷ ಫಲವತ್ತತೆ ಹೆಚ್ಚಾಕತಿ. ಅದು ಫಲವತ್ತತೆ ಹೆಚ್ಚಾದ ಗಿಡಗಳನ್ನು ನಮಗೆ ಚಲೋ ಇಳುವರಿ ಕೊಡಾಕತ್ತೇವ. ಇದನ್ನು ಎಲ್ಲ ರೈತರು ಬೆಳೆಯೋಕೆ ಅಡ್ಡಿ ಇಲ್ಲ. ಇದು ಭೂಮಿ ಕೆಡೋದಂತೂ ಯಾವಾಗೂ ಕೆಡಂಗಿಲ್ಲ. ಇದಕ್ಕೆ ಇಲ್ಲಿ ಎಲ್ಲಿ ಈಗ ನಾವು ಪ್ಲಾಟ್ನೊಳಗೆ ಅಡ್ಡಾಡ್ತೀವಲ್ಲ, ಬೆಡ್ನೊಳಗೆ ಅಡ್ಡಾಡ್ದಂಗೆ ಆಕತಿ. ಭೂಮಿ ಕೆಡ್ತತೆ ಅನ್ನೋದು ತಪ್ಪು, ರೈತರು ಅದನ್ನು ತಪ್ಪು ಅಂತ ತಿಳ್ಕೊಂಡು ಇದನ್ನು ಬೆಳೆಯೋಕೆ ಅಡ್ಡಿ ಇಲ್ಲ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಫಾರ್ಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ₹20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆ ಕಟ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಬೀರಪ್ಪ ಅವರು NMEOOP ಬೆಂಬಲದಿಂದ ಇನ್ನೂ ಹೆಚ್ಚಿನ ಭೂಮಿಯಲ್ಲಿ ಪಾಮ್ ಮರಗಳ ಬೆಳೆಸುವ ಆಲೋಚನೆ ಮಾಡಿದ್ದಾರೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ತಾಳೆ ಬೆಳೆ ಉತ್ಪಾದನಾ ಪ್ರಚಾರ ಅಭಿಯಾನ ಕೇಳಿದಿರಿ. ಕೇಳುಗರೆ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನು ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ. ನಡೆದು ಹೋಗುವವರನ್ನ ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ. ಕೃಷಿಕ ಬಾಂಧವರೇ, ಈಗ ಕೇಳಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಶ್ರುತಿ ಎಸ್ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ಶ್ರೀಮತಿ ಶ್ರುತಿ ಎಸ್ ಅವರಿದ್ದಾರೆ. ಅವರು ಬಹಳ ದಿನಗಳಿಂದ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಟೈಲರಿಂಗ್ ವೃತ್ತಿಯನ್ನು ಅಳವಡಿಸ್ಕೊಂಡಿದ್ದಾರೆ, ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದಾರೆ. ಅದರೆಲ್ಲ ಸಾಕಷ್ಟು ಅನುಭವಗಳನ್ನ ಇವತ್ತು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋ ಬಂದಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಮೇಡಮ್, ನೀವು ಈ ಒಂದು ಮಹಿಳಾ ಸಂಘದಲ್ಲಿ ಸದಸ್ಯರಾಗಿದ್ದಾರೆ, ಅಲ್ಲಿ ಎಷ್ಟು ವರ್ಷದಿಂದ ಸದಸ್ಯರಾಗಿದ್ದಾರೆ? ನಾನು ಮಹಿಳಾ ಸಂಘದಲ್ಲಿ 8 ವರ್ಷದಿಂದ ಸದಸ್ಯರಾಗಿದ್ದೀನಿ ಸರ್. ಯಾಕೆ ಮಹಿಳಾ ಸಂಘದಲ್ಲಿ ಭಾಗವಹಿಸಬೇಕಂತ ಆಸಕ್ತಿ ಬಂತು ನಿಮಗೆ? ಏನಿಲ್ಲ, ಒಂದು ಹೆಣ್ಮಕ್ಳೆಲ್ಲ ಸೇರಿದ್ರು ಅನ್ನೋದೊಂದು ನನಗೂ ಒಂದು ಖುಷಿ ಇತ್ತು. ನಾನು ಒಂದು ಹಿಂಗೆ ಒಬ್ರು ಹೇಳಿದ್ರು ಅಂತ ಸೇರ್ಕೊಂಡೆ. ಬಟ್ ನಾನು ತಿಂಗಳ ವಾರ ವಾರ ಅಮೌಂಟ್ ಕಟ್ತಾ ಇದ್ದೆ, ಹಿಂಗೆ 20 ರೂಪಾಯಿ ಉಳಿತಾಯನ ಮಾಡ್ಕೊಂತ ಬಂದೆ. ಅದರಿಂದ ನಾನು ಸ್ವಲ್ಪ ಫೈನಾನ್ಷಿಯಲಿ ಲೋನ್ ತಗೊಂಡೆ. ಲೋನ್ ತಗೊಂಡು ನಾನು ಒಂದು ಮಿಷಿನ್ ತಗೊಂಡು ವರ್ಕ್ ಮಾಡಿದೆ. ಫಸ್ಟ್ ಮಿಷಿನ್ ಇಂದ ಒಂದು ನಾನು ಡೈಲಿ ಒಂದು ಲರ್ನ್ ಅಂದ್ರೆ ಒಂದು 500-800 ಅಮೌಂಟ್ ನಾನು ದುಡಿಯಕ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಹಿಂಗೆ ಅದರಿಂದ ಅಂದ್ರೆ ಬಂದಿಂತ ದುಡ್ಡಲ್ಲಿ ಇನ್ನೊಂದ್ಸ ಶಾಪ್ ಮಾಡ್ಕೊಂಡು 2 ಲಕ್ಷ ಲೋನ್ ತಗೊಂಡು ಶಾಪ್ ಸಮೇತ ಮಾಡಿಗ ಬ್ಯೂಟಿಷಿಯನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬ್ಯೂಟಿಷಿಯನ್ ಅಲ್ಲಿ ತುಂಬಾನೇ ಲಾಭ ಇದೆ. ಈಗ ಹಂಗೇನೆ ನಾನು ಮೆಂಬರ್ಸ್ ಸಮೇತ ನಾನು ಸ್ಟೂಡೆಂಟ್ಸ್ ಗೆ ಹೇಳ್ಕೊಡ್ತಾ ಇದ್ದೀನಿ, ಕೋಚಿಂಗ್ ಮಾಡ್ತಾ ಇದ್ದೀನಿ ಸರ್. ಇವಾಗ ಇದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ನನಗೆ. ಸರಿ, ಇದು ಶ್ರುತಿ ಅವರೇ, ಈಗ ಮಹಿಳಾ ಸಂಘದಲ್ಲಿ ಸದಸ್ಯರಾಗಿದೆ ಅಂತ ಹೇಳಿದ್ರಿ ನೀವು, ಅದರಲ್ಲಿ ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ಎಷ್ಟು ಉಳಿತಾಯ ಮಾಡ್ತೀರಾ? ಪ್ರತಿ ವಾರ 20 ರೂಪಾಯಿ ಕಟ್ತೀನಿ ಅಷ್ಟೇ ಸರ್. ನಾನು 20 ರೂಪಾಯಿಂದ ಇವತ್ತು ಸ್ವಲ್ಪ ಲೋನ್ ತಗೊಂಡೆ. ನಾನು ಫಸ್ಟ್ ಗೆ ಒಂದು 50,000 ಲೋನ್ ತಗೊಂಡೆ. ಈಗ ಬೇರೆ ಹತ್ರ ಎಲ್ಲ ತಗೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ, ಯಾಕಂದ್ರೆ ಎಲ್ಲ ವಾರದ ಬಡ್ಡಿ ಆ ತರ ಎಲ್ಲ ಇಂಟ್ರೆಸ್ಟ್ ಕೇಳ್ತಾರೆ. ಈ ಸಂಘದಿಂದ ಆ ತರ ಇಲ್ಲ, ಯಾಕಂದ್ರೆ ನಮ್ಮ ಅಮೌಂಟ್ ಕಟ್ಟಿದ್ದು ಗೊತ್ತಾಗಲ್ಲ, ನಮಗೆ ಲಾಭ ಅನ್ಸುತ್ತೆ. ಹಂಗಾಗಿ ನಾನು ಫಸ್ಟ್ 50,000 ಸಾಲ ತಗೊಂಡು ಒಂದು ಸಣ್ಣದಾಗಿ ಒಂದು ಮಿಷನ್ ತಗೊಂಡು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈ ಮಹಿಳಾ ಸಂಘದಲ್ಲಿ ಮಹಿಳೆಯರೆಲ್ಲ ಈ ತರ ಒಂದು ಗುಂಪಾಗಿ ಒಂದು ಭಾಗವಹಿಸಿ ಒಂದು ಮಹಿಳಾ ಸಂಘಗಳನ್ನ ಒಂದು ಸ್ಥಾಪನೆ ಮಾಡ್ಕೊಂಡ್ರಿಂದ ಯಾವ ರೀತಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಮಹಿಳೆಯರಿಗೆ ಇದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಸರ್. ಈಗ ಅವರು ಇವ್ರ ಹತ್ರ ಅಮೌಂಟ್ ಕೇಳಿ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕಿಂತ ಒಂದೊಳ್ಳೆ ಸಂಘದಿಂದ ಇನ್ನು ಒಂದ್ 20 ರೂಪಾಯಿ ಕಟ್ತೀವಿ ವಾರ. 20 ರೂಪಾಯಿಂದ ನಮಗೆ 1,000 ರೂಪಾಯಿ ಸಿಗುತ್ತೆ ಅಂದ್ರೆ ಕಟ್ಟೋದೇನು ದೊಡ್ಡದಲ್ಲವಾ? ಹಂಗಾಗಿ ಈಗ ಒಂದ್ ಸಣ್ಣದಕ್ಕೂ ಒಂದ್ ಬಟ್ಟೆ ತಗೊಂತೀವಿ ಅಂದ್ರೆ ಒಂದ್ ಹಸ್ಬೆಂಡ್ ಕೇಳ್ಬೇಕು, ಒಂದ್ ತಾಯಿಯವ್ರನ್ನ ಕೇಳ್ಬೇಕು, ಅದಕ್ಕಿಂತ ನಾವೊಂದ್ ತಗೊಳೋದೇ ಒಂದ್ ಬೆಸ್ಟ್. ಹಂಗಾಗಿ ಸಂಘ ಬೆನಿಫಿಟ್ಸ್ ಇದೆ ಸರ್. ಖಾಲಿ ಕುತ್ಕೊಳ್ಳೋದಕ್ಕಿಂತ ಒಂದು ಈಗ ಇನ್ನೇನು ವರ್ಕ್ ಅನ್ನೋದು ಎಷ್ಟಿರುತ್ತೆ, ಸಾಮಾನ್ಯವಾಗಿ ಮುಗಿಸ್ಕೊಂತೀವಿ, ಮುಗಿಸ್ಕೊಂಡ್ಮೇಲೆ ಏನಿರುತ್ತೆ, ಖಾಲಿ ಕುತ್ಕೊಂತೀವಿ. ಒಂದ್ ಸಣ್ಣದಾಗಿ ಒಂದ್ ಬ್ಲೌಸ್ ಹೊಲಿದ್ರು 500-400 ರೂಪೀಸ್ ಬಂದೋಗ್ಬಿಡುತ್ತೆ. ಹೆಂಗೋ ಬೆನಿಫಿಟ್ಸ್ ಆಗುತ್ತೆ, ಯಾರನ್ನೂ ಕೇಳಂಗಿರೋದಿಲ್ಲ. ಅದೇ ದುಡ್ಡು ನಾವು ಅದನ್ನ ಕಟ್ಕೊಂಡ್ರೆ ಅಮೌಂಟಿಗೆ ಅಮೌಂಟ್ ಆಗುತ್ತಲ್ವಾ? ಹೌದು. ಈ ಮಹಿಳಾ ಸಂಘದಲ್ಲಿ ಭಾಗವಹಿಸೋದ್ರಿಂದ ಇನ್ನು ಮಹಿಳೆಯರು ಯಾವ ರೀತಿ ಒಂದು ಅನುಕೂಲಗಳಾಗುತ್ತೆ ಅಂತ ಹೇಳ್ತೀರಾ? ಮಹಿಳಾ ಸಂಘದಿಂದ ಭಾಗವಹಿಸೋದ್ರಿಂದ ಈಗ ಒಂದು ಹೊರಗೋಗಿ ಒಂದು ಬ್ಯಾಂಕ್ ಅಲ್ಲಿ ಆತರ ಕೆಲಸ ಮಾಡೋದು, ಚಲನ್ ಯಾತರ ತುಂಬೋದು, ಒಂದ್ ಬರೆಯೋದು ಒಂದ್ ಪ್ರಾಕ್ಟೀಸ್ ಆಗುತ್ತೆ. ಖಾಲಿ ಕುತ್ಕೊಳ್ಳೋದಕ್ಕಿಂತ ಒಂದ್ ಚಲನ್ ತುಂಬಿದ್ವಿ, ಒಂದು ಏನೋ ಒಂದ್ ಮಾಡಿದ್ವಿ, ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ಅಲ್ಲಿಂದ ವಾತಾವರಣ ಏನಿದೆ ಎಲ್ಲ ತಿಳ್ಕೊಬಹುದು ಸರ್. ಅಂದ್ರೆ ಮಹಿಳೆಯರು ಬರೀ 4 ಗೋಡೆ ಮಧ್ಯದಲ್ಲೇ ಇರ್ತಾರೆ, ನಾವು ಈ ತರ ಸಂಘದಲ್ಲಿ ಭಾಗವಹಿಸೋದ್ರಿಂದ ಪ್ರತಿ ವಾರ ಹೊರಗೆ ಬರೋದ್ರಿಂದ ಒಂದು ಒಂದೇನೋ ಒಂದ್ ಆಕ್ಟಿವಿಟಿ ಚೇಂಜ್ ಆಗುತ್ತೆ. ಮನೆಯೊಳಗೆ ಅದು ಕೆಲಸ ಆಯ್ತು ನಾವಾಯ್ತು ಅನ್ನೋದಕ್ಕಿಂತ ಹೊರಗೆ ಹೋಗಿ ವರ್ಕ್ ಮಾಡೋದ್ರಿಂದ ತುಂಬಾನೇ ಬುದ್ಧಿನೂ ಸ್ವಲ್ಪ ನಮ್ಗೆ ಚೇಂಜ್ ಆಗುತ್ತೆ, ಬೆಳೆಯುತ್ತೆ. ನಾವು ಲೋಕಜ್ಞಾನ ತಿಳ್ಕೊಂತೀವಿ, ಪ್ರಪಂಚ ಏನಾಗಿದೆ ಏನಿಲ್ಲ ಖಂಡಿತ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಹೊರಗಡೆ ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಈಗ ನಾವ್ ಒಂದ್ ಬ್ಯಾಂಕ್ ಅಲ್ಲಿ ಹೋದ್ರೆ ಯಾವ ರೀತಿ ನೀವು ಹೇಳ್ದಂಗ್ ಚಲನ್ ತುಂಬಬೇಕು, ಮ್ಯಾನೇಜರ್ ಹತ್ರ ಯಾವ ರೀತಿ ಮಾತಾಡ್ಬೇಕು, ಕ್ಯಾಶಿಯರ್ ಹತ್ರ ಯಾವ ರೀತಿ ಮಾತಾಡ್ಬೇಕು, ಮತ್ತೆ ಒಂದು ಚೆನ್ನಾಗಿರುತ್ತೆ ಅಂತೀರ. ಈಗ ಈ ಮಹಿಳಾ ಸಂಘದಿಂದ ಒಂದ್ ಸಾಲ ತಗೊಂಡ್ಬಿಟ್ಟು ನೀವ್ ಏನೇನು ಅನುಕೂಲಗಳ ಮಾಡ್ಕೊಂಡಿದ್ದೀರಾ? ನಾನು ಮಹಿಳಾ ಸಂಘದಿಂದ ಲೋನ್ ತಗೊಂಡು ಫಸ್ಟ್ ಒಂದ್ ಮಿಷಿನ್ ತಗೊಂಡೆ ಸರ್. ನಾನು ಟೈಲರಿಂಗ್ ಮಿಷಿನ್ ತಗೊಂಡೆ. ಮಿಷಿನ್ ಇಂದ ನನಗೆ ಒಂದು 6 ತಿಂಗಳು ವರ್ಷ ನಾನು ಟೈಲರಿಂಗ್ ಮಾಡಿದೆ, ಬೆನಿಫಿಟ್ಸ್ ಚೆನ್ನಾಗಿ ಅನಿಸ್ತು. ಅದಾದ್ಮೇಲೆ ನೆಕ್ಸ್ಟ್ ಒಂದು 2 ಲ್ಯಾಕ್ಸ್ ಲೋನ್ ತಗೊಂಡೆ, ದೊಡ್ಡ ಬಜೆಟ್ ಅಲ್ಲೇ ತಗೊಂಡೆ. ಅದರಿಂದ ನಾನು ಒಂದು ಬ್ಯೂಟಿಷಿಯನ್ ಕೋರ್ಸ್ ಕಲ್ತ್ಕೊಂಡು ನಾನು ಬ್ಯೂಟಿಷಿಯನ್ ಶಾಪ್ ಓಪನ್ ಮಾಡಿದೀನಿ. ತುಂಬಾ ಬೆನಿಫಿಟ್ ಚೆನ್ನಾಗಿದೆ, ಲಾಭದಲ್ಲೇ ಇದ್ದೀನಿ. ಈ ಟೈಲರಿಂಗ್ ಈ ಬ್ಯೂಟಿಷಿಯನ್ ಇದ್ರ ಬಗ್ಗೆ ಯಾಕೆ ಹೆಚ್ಚು ಆಸಕ್ತಿ ಬಂತು ನಿಮ್ಗೆ? ಅಂದ್ರೆ ಮನೇಲಿ ಈ ತರ ಖಾಲಿ ಕುತ್ಕೊಳ್ತಾ ಇದ್ದೆ, ನನಗೂ ಏನಾದ್ರು ಒಂದ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ಒಬ್ಬರಿಗೆ ಡಿಪೆಂಡ್ ಆಗಿರ್ಬಾರ್ದು, ಹೊರಗ್ ನಾನು ದುಡಿಬೇಕು ಅನ್ನೋದು ನನಗೆ ಒಂದು ಛಲ. ಹಂಗಾಗಿ ನಾನು ಇದನ್ನ ಚೂಸ್ ಮಾಡ್ಕೊಂಡೆ. ಪ್ರಾರಂಭದಲ್ಲಿ ಎಲ್ಲಾದ್ರೂ ತರಬೇತಿ ಪಡ್ಕೊಂಡ್ರ? ತರಬೇತಿ ಹಾ ಸರ್ ಪಡ್ಕೊಂಡೆ. ನಾನು ಬ್ಯಾಂಗ್ಳೂರಲ್ಲೆಲ್ಲ ಹೋಗಿ ಸ್ವಲ್ಪ ಕೋಚಿಂಗ್ ಎಲ್ಲ ತಗೊಂಡ್ ಬಂದು ಈಗ ನಾನು ಇಲ್ಲಿ ಕ್ಲಾಸಸ್ ನಾನು ಸಮೇತ ಕ್ಲಾಸಸ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಗೆ. ತರಬೇತಿ ಕೊಡ್ತಾ ಇದ್ದೀನಿ. ಅದೇ ನಾನು ಒಂದು 50-60 ಜನ ಸ್ಟೂಡೆಂಟ್ಸ್ ನಾನು ಆಲ್ರೆಡಿ ನಾನು ಕೋಚ್ ಮಾಡಿದ್ದೀನಿ. ಕಮ್ಮಿ ಒಂದು ಅಮೌಂಟ್ ಅಲ್ಲೇನೆ ನಾನು ನನ್ನ ಸ್ಟೂಡೆಂಟ್ಸ್ ಗೆ ಹೇಳ್ಕೊಡ್ತಾ ಇದ್ದೀನಿ. ಏನು ಅಂದ್ರೆ ಎಲ್ಲ ಹೆಣ್ಮಕ್ಳು ಬೆಳಿಲಿ, ಹೊರಗ್ ಬರ್ಲಿ, ಚೆನ್ನಾಗಿರ್ಲಿ ಅನ್ನೋದು ಒಂದ್ ನನ್ ಖುಷಿ. ಖುಷಿ ಅಂತಾರೆ ಎಲ್ಲರೂ, ಕಮ್ಮಿ ಬಜೆಟ್ ಗೆ ಮಾಡಿದೀರಾ ಅಂತಾರೆ, ಬಟ್ ನನಗೆ ಖುಷಿ ಇದೆ. ಅಂದ್ರೆ ಏನೋ ಒಂದ್ ನಮ್ ಕೈಲಾದ ಸಹಾಯ, ಅದೊಂದು ಹೆಲ್ಪ್. ಹೌದು, ಯಾಕಂದ್ರೆ ಮಹಿಳೆಯರು ಸಾಕಷ್ಟು ಕಷ್ಟದಲ್ಲಿ ಇರ್ತಾರೆ. ಈ ತರ ಯಾವ್ದೋ ಒಂದು ಉಪಕಸ ಕಲ್ತ್ಕೊಂಡ್ರೆ ಅವ್ರ ಜೀವನಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ? ಹಂಗಾಗಿ ಈಗ ಟೈಲರಿಂಗ್ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಟೈಲರಿಂಗ್ ಪ್ರಾರಂಭ ಮಾಡಿ ಈಗ ಆಲ್ರೆಡಿ 9 ಇಯರ್ಸ್ ಆಯ್ತು ಸರ್. ಏನಿಲ್ಲ ಅಂದ್ರೂ ಒಂದು 200 ಜನ ಸ್ಟೂಡೆಂಟ್ಸ್ ನ ನಾನು ಮಾಡ್ಕೊಟ್ಟಿದ್ದೀನಿ. ಟೈಲರಿಂಗ್ ಅಲ್ಲೂ ಅಷ್ಟೇನೆ, ಕೋಚಿಂಗ್ 200 ಜನ ಸ್ಟೂಡೆಂಟ್ಸ್ ನ ಔಟ್ಪುಟ್ ಕೊಟ್ಟಿದ್ದೀನಿ ನಾನು. ಅವರು ಅಷ್ಟೇ, ಇವತ್ತು ಎಲ್ಲೋದ್ರೂ ನಮ್ಮನ್ನ ಒಂದ್ ಹೇಳ್ತಾರೆ, ಮೇಡಮ್ ನಿಮ್ ಹೆಸರು ಹೇಳ್ಕೊಂಡು ಇವತ್ತು ಇಲ್ಲಿ 400-500 ರೂಪಾಯಿ ದುಡಿತಾ ಇದ್ದೀನಿ ಅಂತ ಹೊರ ಎಲ್ಲೇ ಸಿಕ್ಕರೂ ಅಪ್ರಿಷಿಯೇಟ್ ಮಾಡ್ತಾರೆ, ಖುಷಿ ಆಗುತ್ತೆ. ಏನೋ ಒಂದು ಒಳಗೆ ಕುತ್ಕೊಳ ಬದ್ಲು ಹೊರಗ್ ಬಂದು ದುಡಿತಾ ಇದಾರೆ, ನಾವು ದುಡಿತಿದೀವಿ ಅಂತಾರಲ್ವಾ, ಅದು ನನಗೆ ಹೆಮ್ಮೆ ಇದೆ. ಪ್ರಾರಂಭದಲ್ಲಿ ನೀವು ತರಬೇತಿ ಪಡ್ಕೊಂಡಾಗ ಏನಾದ್ರೂ ಕಷ್ಟ ಅನಿಸ್ತ? ಹಾ, ಕಷ್ಟ ಅನಿಸ್ತು ಸರ್, ಅನಿಸ್ತು. ಮನೆಯಲ್ಲಿ ಮಕ್ಳು ಗಂಡ ಎಲ್ಲಾರನು ಬಿಟ್ಟು ಹೋಗ್ಬೇಕು ಅಂದ್ರೆ ಸುಮ್ನೆ ಅಲ್ಲ, 1 ತಿಂಗಳು ಹೊರ ಕೋಚಿಂಗ್ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಸಮಸ್ಯೆ ಅಲ್ಲ. ಬಟ್ ಫೇಸ್ ಮಾಡಿದೆ, ಕಷ್ಟನೂ ಸುಖನೋ ಏನೋ ಒಂದು ಛಲ ಬಿಡ್ಲಿಲ್ಲ, ಮಾಡ್ಬೇಕು. ಸ್ಟಾರ್ಟಿಂಗ್ ಯಾವ್ದು ಬೆನಿಫಿಟ್ಸ್ ಬರ್ಲಿಲ್ಲ, ನಮ್ಗೇನು ಆದಾಯ ಅನಿಸ್ಲಿಲ್ಲ. ಬಿಡ್ಬಾರ್ದು, ಕಲ್ತಿದೀವಿ, ಕಷ್ಟನ ಸುಖನ ಲೀಡ್ ಮಾಡೋಣ ಅಂತಾನೆ ಮುಂದಕ್ಕೆ ಹೋಗ್ತಾನೆ ಬಂದೆ ಸರ್. ಬಟ್ ಇವತ್ತು ಚೆನ್ನಾಗಾಗಿದೆ. ಈಗ ತರಬೇತಿ ಅಂದ್ರೆ ಬೆಂಗಳೂರಲ್ಲಿ ನಮ್ ಚಿತ್ರದುರ್ಗದಲ್ಲಿ ಪಡ್ಕೊಳ್ಲಿಕ್ಕೆ ಆಗ್ತಿರಲ್ವಾ? ಇಲ್ಲ, ಇಲ್ಲೂ ಇದೆ ಸರ್. ಇಲ್ಲೂ ಟೈಲರಿಂಗ್ ನಾನು ಪಡ್ಕೊಂಡೆ, ನಾನು ಟೈಲರಿಂಗ್ ತರಬೇತಿ ನಾನು ಚಿತ್ರದುರ್ಗದಲ್ಲೇ ತಗೊಂಡಿದ್ದು. ಬಟ್ ನಾನು ಪಾರ್ಲರ್ ಯಾಕೆ ನಾನು ಬೆಂಗಳೂರು ತಗೊಂಡೆ ಅಂದ್ರೆ, ಹೆಚ್ಚಿನ ಗುಣಮಟ್ಟ ಒಂದು ಇರುತ್ತಲ್ಲ ಕಾಸ್ಮೆಟಿಕ್ಸ್ ಅನ್ನೋದು, ಅದನ್ನ ಒಳ್ಳೆ ಜ್ಞಾನ ತಿಳ್ಕೊಬೇಕು ಅಂತೇಳಿ ನಾನು ಹೋಗಿ ಬಂದೆ ಸರ್. ಕಲೀಲಿಕ್ಕೆ ಹೆಚ್ಚು ಅವಕಾಶ ಇದೆ. ಈಗ ನಾನೊಂದು ಈಗ ನಾನ್ ಕ್ಲಾಸ್ ಮಾಡ್ಬೇಕು ಅಂತೇಳಿ ನಾನು ಅಲ್ಲಿ ಹೋದೆ. ನಾನು ಒಂದು ಒಬ್ರಿಗೆ ಕ್ಲಾಸ್ ಹೇಳ್ಕೊಡ್ತೀನಿ ಅಂದ್ರೆ ನಾನ್ ಫಸ್ಟ್ ಪ್ರಿಪೇರ್ ಆಗಿರ್ಬೇಕಲ್ವಾ? ಹಂಗಾಗಿ ನಾನು ಯಾಕೆ ದುರ್ಗದಲ್ಲಿ ಇಲ್ಲ ಅಂತಲ್ಲ, ಬ್ಯಾಂಗ್ಳೂರಲ್ಲಿ ಹೋದ್ರೆ ನಾನ್ ಇನ್ನೊಬ್ರಿಗೆ ಚೆನ್ನಾಗಿ ಹೇಳ್ಕೊಡ್ಬೋದಲ್ಲ ಅನ್ನೋದು ನನ್ನ ಖುಷಿ. ಅದಕ್ಕೋಸ್ಕರ ಬ್ಯಾಂಗ್ಳೂರಲ್ಲಿ ಹೋಗಿ ಕೆಲ್ಸ ಬಂದಿರೋದು. ಈಗ ಪ್ರಾರಂಭದಲ್ಲಿ ಟೈಲರಿಂಗ್ ತರಬೇತಿ ಪಡ್ಕೊಂಬಂದ್ಮೇಲೆ ಪ್ರತ್ಯೇಕವಾಗಿ ಒಂದು ಅಂಗಡಿ ಮಾಡ್ಬಿಟ್ಟು ಅದರಲ್ಲೆಲ್ಲ ಮಿಷಿನ್ ಇದು ಮಾಡಿ ಯಾವ್ಯಾವ ತರ ಅನುಕೂಲ ಮಾಡ್ಕೊಂಡ್ರಿ? ಫಸ್ಟ್ ಗೆ ಶಾಪ್ ಮನೇಲೆ ಇಟ್ಕೊಂಡಿದ್ದೆ, ಮಷಿನ್ ಇಟ್ಕೊಂಡು ಜಸ್ಟ್ ಹಿಂಗೆ ಮನೇಲೆ ಬಂದ್ ಬಂದು ಎಲ್ಲ ಕಸ್ಟಮರ್ಸ್ ಬ್ಲೌಸಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲ ಸ್ಟಿಚ್ ಮಾಡ್ಸ್ಕೊಂಡು ಹೋಗ್ತಾ ಇದ್ರು ಮನೇಲೆನೆ. ಬರ್ತಾ ಬರ್ತಾ ಹಿಂಗೇನೆ ನಾನು ನೋಡೋಣ ಮಾಡ್ತಾ ಮಾಡ್ತಾ, ಅದೇ ಈಗ ಹೇಳ್ತೀವಲ್ಲ, ಒಂದು ಮನುಷ್ಯನಿಗೆ ವ್ಯಕ್ತಿಗೆ ಒಂದ್ ಸಣ್ಣ ಅಮೌಂಟ್ ನೋಡಿದಾಗ ನಾಳೆ 50 ರೂಪಾಯಿ ನೋಡಿದ್ರೆ ಇನ್ನೊಂದ್ ವಾರ ಬಿಟ್ಟು ಇನ್ನೊಂದ್ 200 ರೂಪಾಯಿ ದುಡಿಬೇಕು ಅನ್ನೋದೇ ಟೈಲರಿಂಗ್ ಅಲ್ಲಿ ನಾನು ಬ್ಲೌಸಸ್ ಮಾಡ್ತೀನಿ, ಡ್ರೆಸ್, ಗೌನ್ಸ್, ಲೇಡೀಸ್ ಇಂದ ಆಲ್ಮೋಸ್ಟ್ ಎಲ್ಲಾ ತರದ್ದು ವೆರೈಟೀಸ್ ಆಫ್ ಡಿಸೈನ್ಸ್ ಎಲ್ಲ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಈಗ ಮಹಿಳೆಯರ ಒಂದು ಡ್ರೆಸ್ ಗಳು ಆಗಿರ್ಬೋದು, ಬ್ಲೌಸ್ ಗಳಾಗಿರ್ಬೋದು, ಇವೆಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಸಾಕಷ್ಟು ಕೂಲಿ ಜಾಸ್ತಿ ಕೊಟ್ಟು ಈ ಗಂಡ್ ಮಕ್ಕಳು ಒಂದು ನಾವು ಪ್ಯಾಂಟ್ ಶರ್ಟ್ ಗೆ ಏನ್ ಕೂಲಿ ಕೊಡ್ತೀವಿ ಅದಕ್ಕಿಂತ ಹೆಚ್ಚು ಬ್ಲೌಸ್ ಗಳಿಗೆ ಕೂಲಿ ಇದೆ. ಹಂಗಾಗ್ಬಿಟ್ಟು ಹೆಚ್ಚು ಅನುಕೂಲ ಅಂತೀರಾ? ತುಂಬಾನೇ ಅನುಕೂಲ ಇದೆ ಸರ್. ಮಿಷಿನ್ ಎಷ್ಟಿದಾವೆ ಮೇಡಮ್ ನಿಮ್ಮ ಮಿಷಿನ್? ನನ್ನ ಹತ್ರ 4 ಮಿಷಿನ್ ಇದೆ ಸರ್. ಎಲ್ಲ ಹೊಲಿಗೆ ಮಿಷಿನ್? ಹೊಲಿಗೆ ಮಿಷಿನ್, ಒಂದು ಎಂಬ್ರಾಯ್ಡರಿ ಮಿಷಿನ್, ಎಂಬ್ರಾಯ್ಡರಿ ಮಿಷಿನ್ ಇದೆ, ಜಿಗ್ಜಾಗ್ ಮಿಷಿನ್, ಜಿಗ್ಜಾಗ್ ಮಿಷಿನ್ ಇದೆ. ಯಾಕಂದ್ರೆ ಕ್ಲಾಸಸ್ ಕೊಡ್ತೀನಲ್ವಾ ನಾನು, ಹಾಗಾಗಿ 4 ಮಿಷಿನ್ಸ್ ಇಟ್ಟಿದ್ದೀನಿ. ಮತ್ತೆ ಮಹಿಳೆಯರ ಬಟ್ಟೆ ಸ್ಟಿಚ್ ಮಾಡ್ಬೇಕಾದ್ರೆ ಸಾಕಷ್ಟು ಈಗೆಲ್ಲ ಹೊಸ ಹೊಸ ತಂತ್ರಜ್ಞಾನ, ತಾಂತ್ರಿಕತೆಗಳು ಬಂದಿದ್ದಾವೆ, ಅವನ್ನೆಲ್ಲ ಮಾಡ್ಕೊಡ್ತೀರಾ? ಈಗ ಅದೇನ ಕುಚ್ಚು ಹಾಕೋದು, ಬೇರೆ ಬೇರೆ ಎಂಬ್ರಾಯ್ಡರಿ ಮಾಡೋದು, ಈ ತರ ಎಲ್ಲ ಇರ್ತಲ್ಲ, ಅವನ್ನೆಲ್ಲ ಮಾಡ್ತಾರ? ಸರ್, ಎಲ್ಲ ಮಾಡ್ತೀನಿ. ಸ್ವಲ್ಪ ನಮ್ ಕೈಲಿ ಆಗ್ಲಿಲ್ಲದ್ದು ನಾನು ಹೊರಗೆ ಇನ್ನೊಬ್ರು ನಮ್ಗೆ ಕಲ್ತಿರ್ತಾರಲ್ಲ ಅವ್ರಿಗೂ ಸ್ವಲ್ಪ ಮಾಡ್ಬೇಕಲ್ವ, ಹಂಗಾಗಿ ಅಲ್ಲೂ ಕೊಟ್ಟಿದ್ದೀನಿ, ನಾನು ಮಾಡ್ತೀನಿ. ಪೀಸ್ ವರ್ಕ್ ಕೊಡ್ತೀರಾ? ಪೀಸ್ ವರ್ಕ್ ಬೇರೆಯವ್ರಿಗೂ ಕೊಡ್ತೀನಿ, ಮನೆಯಲ್ಲೂ ಒಬ್ರು ಬಂದ್ ಮಾಡೋಗ್ತಾರೆ. ಇನ್ನು ಎಕ್ಸ್ಟ್ರಾ ಎಂಬ್ರಾಯ್ಡರಿ ಕುಚ್ಚು ಅಂತ ಇರ್ತಾವಲ್ಲ, ಇನ್ನು ಬೇರೆಯವ್ರು ಇರ್ತಾರಲ್ಲ ಅವರಿಗೂ ನಾವು ಪಾಸ್ ಮಾಡ್ತೀವಿ. ಅದೇ ಒಬ್ಬರಿಂದ ಒಬ್ಬರಿಗೆ, ನನ್ನಿಂದ ಅವ್ರಿಗೂ ಸ್ವಲ್ಪ ಬೆನಿಫಿಟ್ ಬೆನಿಫಿಟ್ ಆಗುತ್ತೆ. ಹೌದು, ಸಾಕಷ್ಟು ಬರ್ತಾ ಇದಾವ ಬಟ್ಟೆಗಳು ಎಲ್ಲ ನಿಮಗೆ ಸ್ಟಿಚ್ ಮಾಡಕ್ಕೆ ಆರ್ಡರ್ ಬರ್ತಾವ? ಆರ್ಡರ್ಗಳು ತುಂಬಾನೇ ಇದೆ, ತುಂಬಾ ಇದೆ. ಇವತ್ತಿಗೂ ಯಾವತ್ತೂ ಖಾಲಿ ಕೊತ್ತಿಲ್ಲ, ಒಂದಿನೂ ಖಾಲಿ ಕೊತ್ತಿಲ್ಲ, ತುಂಬಾನೇ ಚೆನ್ನಾಗಿ ದುಡಿತಾ ಇದೀವಿ. ಯಾವ್ಯಾವ ಕಡೆಯಿಂದ ಆರ್ಡರ್ ಬರ್ತಾವೆ ನಿಮಗೆ? ಇಲ್ಲೇ ಬರೀ ಟೌನ್ ಸುತ್ತ ಹಳ್ಳಿಯಿಂದ ಬರ್ತಾವೆ? ತುಂಬಾನೇ ಟೌನ್ ಇಂದಾನು ಬರ್ತವೆ, ನನಗೆ ಒಂದ್ ಸ್ವಲ್ಪ ದಾವಣಗೆರೆ ಈ ಕಡೆ ಹೊಳಲ್ಕೆರೆ ಇಂದಾನು ತುಂಬಾ ಬರ್ತವೆ ಆರ್ಡರ್ಸ್ ಎಲ್ಲ. ಹೆಂಗ್ ಗೊತ್ತು ಶ್ರುತಿ ಅವ್ರು ಈ ತರ ಒಳ್ಳೆ ಗುಣಮಟ್ಟದ ಸ್ಟಿಚ್ ಮಾಡ್ಕೊಡ್ತಾರ ಅಂತ? ಏನ್ ಪ್ರಚಾರ ಅಂದ್ರೆ ಯಾವ ರೀತಿ ಮಾಡಿರ್ತಾರೆ? ಪ್ರಚಾರ ಅಂದ್ರೆ ಏನು ಮಾಡಿಲ್ಲ, ಈಗ ಒಬ್ರು ಇಸ್ಕೊಂಡು ಹೋಗಿರ್ತಾರೆ, ನನ್ಗೆ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಿ ಇನ್ನೊಬ್ರಿಗೆ ರೆಫರ್ ಮಾಡಿರೋದೇ. ಈ ತರ ನಾವೇನೇನು ಪ್ರಚಾರ ಮಾಡಕ್ ಹೋಗಿಲ್ಲ, ಪ್ರಚಾರ ಮಾಡ್ಕೊಲ್ಲ, ಪ್ರಚಾರ ಮಾಡಿಲ್ಲ. ನಮ್ ವರ್ಕ್ ಚೆನ್ನಾಗಿದ್ರೆ, ಗುಣಮಟ್ಟ ಚೆನ್ನಾಗಿರೋದು, ಬಾಯಿಂದ ಬಾಯಿಗೆ ಬಂದಿರೋದೇ. ಶ್ರುತಿ ಅವ್ರು ಚೆನ್ನಾಗಿ ಸ್ಟಿಚ್ ಮಾಡ್ಕೊಡಿದಾರಪ್ಪ, ಚೆನ್ನಾಗಿದೆ ಅಂತ ಮಹಿಳೆಯರು 4 ಜನ ಕೇಳ್ತಾರೆ, ಅವ್ರು ಮತ್ತೆ ಬರ್ತಾರೆ, ಈ ತರ ಇದಾಗುತ್ತೆ. ಈಗ ಇದಕ್ಕೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ ಮೇಡಮ್, ಮೆಟೀರಿಯಲ್ ಎಲ್ಲ ಯಾವ ಕಡೆಯಿಂದ ತಗೊಂಡ್ಬರ್ತೀರಾ? ದುರ್ಗದಲ್ಲೇ ತಗೊಂಡ್? ದುರ್ಗದಲ್ಲೇ ತಾಂತರ, ದುರ್ಗದಲ್ಲೇ ಚೆನ್ನಾಗಿದೆ. ಇಲ್ಲ ಹೋಲ್ಸೇಲ್ ಅಲ್ಲೇ ತಾಂತರ? ಹೋಲ್ಸೇಲ್ ಅಲ್ಲಿ ಹೋಲ್ಸೇಲ್. ಇನ್ನು ಈ ಬೆಂಗಳೂರು ಬೇರೆ ಬೇರೆ ಕಡೆ ಹೋದ್ರೆ ಸ್ವಲ್ಪ ಕಡಿಮೆ ಸಿಗುತ್ತೆ ಮೆಟೀರಿಯಲ್ ಅಂತ ಹೇಳ್ತಾರಲ್ಲ, ಅಲ್ಲೂ ಹೋಗ್ಬೋದು ಸರ್. ನಮಗೀಗ ಅಲ್ಲಿಂದ ಮತ್ತೆ ತಗೊಂಬರೋದಕ್ಕಿಂತ ಬೆಸ್ಟ್ ಅಲ್ವಾ ಇಲ್ಲೇ ಅಂತ ನಾವು ಇಲ್ಲೇ ಚೂಸ್ ಮಾಡ್ತೀವಿ. ಸುಮ್ನೆ ಟ್ರಾನ್ಸ್ಪೋರ್ಟ್ ಹೋಗೋದು ಬರೋದು ಸುಮ್ಮ ಎಕ್ಸ್ಪೆನ್ಸಿವ್ ಆಗುತ್ತೆ, ಬಟ್ ದುರ್ಗನೇ ಬೆಟರ್ ಇದೆ, ಎಲ್ಲ ಚೆನ್ನಾಗೇ ಇದೆ, ಅವರು ನಮಗೆ ಕರೆಕ್ಟ್ ಆಗಿ ಹಾಕೊಡ್ತಾರೆ ಹೋಲ್ಸೇಲ್ ರೇಟ್ ಅಲ್ಲೇ. ಬಟ್ಟೆಗಳು ಯಾವ ಸಮಯದಲ್ಲಿ ನಿಮಗೆ ಹೆಚ್ಚು ಆರ್ಡರ್ ಇರ್ತವೆ ಮೇಡಮ್? ಎಲ್ಲಾ ಟೈಮ್ ಅಲ್ಲಿ ಇರ್ತವೆ, ಆಲ್ಮೋಸ್ಟ್ ಯುಗಾದಿ, ದಸರಾ, ಮದ್ವೆ ಸೀಸನ್ಸ್ ಅಲ್ಲಿ ತುಂಬಾನೇ ಇರುತ್ತೆ. ತುಂಬಾನೇ ಇರುತ್ತೆ, ಯುಗಾದಿ, ದಸರಾ, ದೀಪಾವಳಿ, ಹಂಗೆ ಮದ್ವೆ ಸೀಸನ್ ಅಲ್ಲಿ ಮದ್ವೆ ಬಟ್ಟೆಗಳು ತುಂಬಾ ಇರುತ್ತೆ. ತುಂಬಾ ಇರುತ್ತೆ. ಹೆಚ್ಚು ಕೆಲಸ ಇದ್ದಾಗ ಎಷ್ಟು ಗಂಟೆವರೆಗೆ ಕೆಲಸ ಮಾಡ್ತೀರಾ? ನಾನು ನೈಟ್ 1 ಗಂಟೆವರೆಗೂ ವರ್ಕ್ ಮಾಡಿದೀನಿ ಸರ್. ಯಾಕಂದ್ರೆ ಕೆಲಸ ನಾವು ಒಪ್ಕೊಂಡಿದೀವಿ ಅಂದ್ಮೇಲೆ ಅವ್ರಿಗೆ ಆ ಟೈಮ್ ಅಲ್ಲಿ ಕೊಡ್ಬೇಕಾಗುತ್ತಲ್ವಾ, ಹಂಗಾಗಿ ನಾವು ರಾತ್ರಿ 1 ಗಂಟೆವರೆಗೂ ವರ್ಕ್ ಮಾಡಿದೀವಿ. ನಿಮ್ ಜೊತೆಗೆ ಯಾರಾದ್ರೂ ಸಹಾಯ ಮಾಡ್ಲಿಕ್ಕೆ ಇದಾರಾ? ಇದಾರೆ ಸರ್. ಎಷ್ಟು ಜನ ಇದಾರೆ? ಇದಾರೆ, ಇಬ್ರು ಮೂವರು ಕೆಲಸದಾರಿದ್ದಾರೆ. ಈಗ ಮತ್ತೆ ಈ ಟೈಲರಿಂಗ್ ಮಾಡೋದ್ರ ಜೊತೆಗೆ ತರಬೇತಿ ಕೊಡ್ತೀವಿ ಅಂತಂದ್ರೆ, ಅಲ್ಲಿ ಎಷ್ಟು ವರ್ಷದಿಂದ ಈ ತರಬೇತಿ ಕೊಡ್ತಾರೆ? ತರಬೇತಿ ಬಂದ್ಬಿಟ್ಟು ಈಗ 5 ವರ್ಷದಿಂದ ಕೊಡ್ತಾರೆ. 5 ವರ್ಷದಿಂದ ಕೊಡ್ತಾರೆ. ತರಬೇತಿ ಅಂದ್ರೆ ಎಷ್ಟು ತಿಂಗಳಲ್ಲಿ ಕಲಿಬಹುದು? ತರಬೇತಿ ಅಂದ್ರೆ 3 ತಿಂಗಳ ಕೋರ್ಸಸ್ ಇರುತ್ತೆ. ಇದು 3 ತಿಂಗಳಲ್ಲಿ ನಾವು ಅವರಿಗೆ ಪ್ರತಿಯೊಂದು ಬ್ಲೌಸಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಗೌನ್ಸ್ ಆಗಿರ್ಬೋದು, ಎಲ್ಲಾ ತರದ ಡಿಸೈನ್ಸ್ ಬ್ಲೌಸಸ್ ಆಗಿರ್ಬೋದು, ಎಲ್ಲದನ್ನು 3 ತಿಂಗಳಲ್ಲೇ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಹೊಲಿಗೆ ಮತ್ತು ಕಟಿಂಗ್ ಎರಡು? ಕಟಿಂಗ್ ವಿತ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ತೀವಿ. ಹೌದಾ? ಫೀಸ್ ಎಷ್ಟು ಅಂತೀರ ಮೇಡಮ್? ಫೀಸ್ 1,500 ತಗೊಂತೀವಿ ಮಂತ್ಲಿ. 1,500 ತಗೊಂತೀವಿ. 3 ತಿಂಗಳಿಗೆ ಕಲ್ತ್ರೆ ಮಹಿಳೆಯರು ಪರಿಪೂರ್ಣವಾಗಿ ಮಾಡಬಹುದು, ಆರಾಮಾಗಿ ಮಾಡಬಹುದು. ಡೈಲಿ ಏನಿಲ್ಲ ಅಂದ್ರೆ 500 ರೂಪಾಯಿ ಅಂತೂ ದುಡಿಬಹುದು ಆರಾಮಾಗಿ. ಒಂದ್ ಬ್ಲೌಸ್ ಹೊಲಿದ್ರು ಇವತ್ತಿನ ಇದ್ರಲ್ಲಿ 300-400 ರೂಪಾಯಿ ಇದೆ, ಆರಾಮಾಗಿ ಸಂಪಾದನೆ ಮಾಡಬಹುದು ಅವರು ಮನೆ ಕುತ್ಕೊಂಡೇನೆ. ಅಂದ್ರೆ 3 ತಿಂಗಳು 6 ತಿಂಗಳು ಎರಡು ಕೋರ್ಸ್ ಇದಾವ? ಒಂದ್ ತಿಂಗಳೂ ಕೋರ್ಸ್ ಇದೆ ಚೆನ್ನಾಗಿ. ಈಗೆಲ್ಲ ಹೆಣ್ಮಕ್ಳು ತುಂಬಾನೇ ಶಾರ್ಪ್ ಇದಾವೆ, ಈಗೆಲ್ಲ ಫೋನ್ ಅಲ್ಲೇ ನೋಡ್ಬಿಟ್ಟು ತುಂಬಾನೇ ಇಷ್ಟ ಹೇಳ್ಕೊಟ್ರೆ ಇಷ್ಟು ಕಲ್ತ್ ಬಿಡ್ತಾರೆ ಅಂತಾರೆಲ್ಲ. 1 ತಿಂಗಳಲ್ಲೇ ಕಲಿಯರು ಇದಾರೆ, 1 ತಿಂಗಳಿಗೆ ಕಲ್ತ್ ಹೋಗಿದ್ದಾರೆ ನನ್ನ ಹತ್ರ. ಯಾಕಂದ್ರೆ ಫೋನ್ ಅಲ್ಲಿ ನೋಡ್ತಾರೆ ಈಗ ಸ್ವಲ್ಪ ಅವ್ರ ಆಸಕ್ತಿ ಆಕ್ಟಿವಿಟಿ ಮೇಲೆ ಇರುತ್ತೆ. ಹೌದು ಮೇಡಮ್. ಈ ತರ ಮಹಿಳೆಯರು ಉಪಕಸಬಗಳನ್ನ ಕಲ್ತ್ಕೊಂಡ್ರೆ ಎಷ್ಟು ಅನುಕೂಲ ಅಂತ ಹೇಳ್ತೀರಾ? ತುಂಬಾನೇ ಅನುಕೂಲ ಇದೆ ಸರ್, ತುಂಬಾನೇ ಅನುಕೂಲ ಇದೆ. ಮಾಡ್ಕೋಬೇಕಷ್ಟೇ, ಮಾಡ್ಕೋಬೇಕು. ಈಗ ನಾವು ಬೇರೆ ಕಡೆ ಹೋದಾಗ, ಬೇರೆ ಕಡೆ ಎಲ್ಲೋ ಒಂದ್ ಕಡೆ ಒಂದು ಕೆಲಸಕ್ಕೆ ಹೋದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಮಾಡೋದಕ್ಕಿಂತ ಒಂದು ಸ್ವಂತದ ದುಡಿಮೆ ಅಂತ ತಗೊಂಡ್ರೆ ತುಂಬಾನೇ ಲಾಭ ಇದೆ. ಅದ್ರಲ್ಲಿ ಕಮ್ಮಿನಾರು ಬರ್ಲಿ, ಜಾಸ್ತಿನಾರು ಬರ್ಲಿ, ನಾವ್ ಯಾರ ಮಾತು ಕೇಳಂಗಿರೋದಿಲ್ಲ. ಸ್ವಂತ ಕೆಲಸ, ಮನೇಲೆ ದುಡಿತೀವಿ, ಹೊರಗ್ ಹೋಗಂಗಿರಲ್ಲ, ಯಾರ ಹತ್ರ ಅನ್ಸ್ಕೊಳಂಗಿರಲ್ಲ. ಹಂಗಾಗಿ ಮನೆ ಕೆಲಸನೇ ಬೆಸ್ಟ್ ಸರ್. ಮನೆ ಕೆಲಸನು ಮುಗಿಸ್ಕೊಂತೀವಿ, ದುಡಿಮೆನು ಮಾಡ್ಕೊಂತೀವಿ. ಹೌದು, ನೀವ್ ಹೇಳ್ದಂಗೆ ನಾವು ಕೆಲ್ಸಕ್ಕೆ ಹೋದ್ರೆ ಬೇರೆ ಹತ್ರ ಹೋಗಿ ಕೆಲಸ ಮಾಡ್ಬೇಕಾಗುತ್ತೆ. ಆದ್ರೆ ನಾವ್ ಈ ತರ ಉಪಕಸ ಕಲ್ತ್ಕೊಂಡ್ಬಿಟ್ರೆ ಅವರೇ ಬಂದು ನಮಗೆ ಆರ್ಡರ್ ಕೊಡ್ತಾರೆ, ನಮ್ಗೆ ಕೆಲಸ ಕೊಡ್ತಾರೆ, ನಮ್ಮ ಮನೇಲೆ ಮಾತಂತಾರೆ, ಯಾಕಂದ್ರೆ ಅವ್ರು ನಮಗೆ ಕೆಲಸ ಕೊಡೋದು, ಹಂಗಾಗಿ ಆಗಲ್ಲ. ಇವು ಅಂತಂದ್ರೆ ಆತರ ಅಲ್ಲ, ಮನೆ ಕೆಲಸಗಳು ಅಂದ್ರೆ ಮಾಡ್ಕೊಂಡು ಮಾಡ್ಬೋದು, 10 ನಿಮಿಷ ಲೇಟ್ ಆಗಿ ಕೊಡ್ತೀವಿ ಅಂದ್ರೆ ನಮ್ ಕಸ್ಟಮರ್ಸ್ ಏನು ಮಾಡೋದಿಲ್ಲ. ಬಟ್ ಇದು ಬೆಸ್ಟ್ ಇದೆ, ಮನೆ ಕೆಲಸದಲ್ಲಿ ಮಾಡ್ಕೊಳೋದು ಬೆಸ್ಟ್ ಇದೆ. ಸರಿ, ಟೈಲರಿಂಗ್ ಆಗಿರ್ಬೋದು, ಪಾರ್ಲರ್ ಆಗಿರ್ಬೋದು, ಹೆಣ್ಮಕ್ಳು ಈ ತರ ಎಲ್ಲ ಮಾಡ್ಕೊಂಡ್ರೆ ಬೆಸ್ಟ್ ಇದೆ, ಬೆಸ್ಟ್ ಇದೆ. ಮಹಿಳೆಯರು ಈಗ ಚೂಡಿದಾರ ಬ್ಲೌಸ್ ಇವನ್ನೆಲ್ಲ ಹೊಲಿತೀರ, ಸ್ವಲ್ಪ ಜಾಸ್ತಿ ಮಹಿಳೆಯರದ್ದು ಅಂದ್ರೆ ಕಂಪ್ಲೇಂಟ್ಸ್ ಇರ್ತವೆ, ಮೇಡಮ್ ಇಲ್ಲಿ ಟೈಟ್ ಆಯ್ತು, ಲೂಸ್ ಆಯ್ತು ಅಂತ. ಗಂಡ್ ಮಕ್ಳು ಅಂದ್ರೆ ಶರ್ಟ್ ಪ್ಯಾಂಟ್ಗಳು ಅಷ್ಟೇನಷ್ಟೇ ಕಂಪ್ಲೇಂಟ್ ಬರೋದಲ್ಲ, ಇದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತೀರಾ? ಏನಿಲ್ಲ, ನಾವು ಕರೆಕ್ಟ್ ಆಗಿ ಒಂದ್ ಮೆಜರ್ಮೆಂಟ್ ಅಂತ ಇರುತ್ತೆ, ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಹಂಗೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನೋಡ್ಬೇಕು, ಕಸ್ಟಮರ್ ಕಳ್ಕೋಬಾರ್ದು, ನೀಟಾಗಿ ಹಿಂಗಲ್ಲ ಮೇಡಮ್ ಈ ತರ ಅಂತೇಳಿ ನಾವು ರಿಪೇರಿ ಮಾಡ್ಕೊಡ್ಬೇಕಾಗುತ್ತೆ ಸರ್. ಮತ್ತೆ ತಾಳ್ಮೆಗೆ ಅವರಂತ ನಗುಮುಖದಿಂದ ವರ್ತಿಸಬೇಕಾಗತ್ತೆ, ಅದು ಬಹಳ ಮುಖ್ಯ ಅಂತೀರ. ಮತ್ತೆ ಈ ಸ್ಕೂಲ್ ಯೂನಿಫಾರ್ಮ್ಸ್ ಅವನು ಎಲ್ಲ ಹೊಲಿತೀರಾ ಮೇಡಮ್? ಸರ್, ಹೊಲಿತೀವಿ. ಹೊಲಿತೀರಾ? ಚೂಡಿದಾರ್ ಯೂನಿಫಾರ್ಮ್ಸ್ ಅಂದ್ಮೇಲೆ ಚೂಡಿದಾರ್ ಬರ್ತವೆ, ಆರ್ಡರ್ ಸಿಗ್ತಾ ಇರುತ್ತೆ. ಸೀಸನ್ ಇದ್ದಾಗ ಅದು ಆದ್ರೂ ಬರುತ್ತೆ ಸರ್. ಬಟ್ ಸೀಸನ್ ವೈಸ್, ಈಗ ಯುಗಾದಿ ಇದ್ರೆ ಯುಗಾದಿ ಬಟ್ಟೆ, ದೀಪಾವಳಿ ದೀಪಾವಳಿ, ಮದ್ವೆ ಸೀಸನ್ ಅಲ್ಲಿ ಮದ್ವೆ ಸೀಸನ್. ಈಗೆಲ್ಲ ಈಗ ಜೂನ್ ಜುಲೈ ಬಂದ್ಬಿಡ್ತು ಅಂದ್ರೆ ಟೀಚರ್ಸ್ ಇಂದ ಬರುತ್ತೆ, ನನಗೆ ಯೂನಿಫಾರ್ಮ್ ಬ್ಲೌಸ್ ಬೇಕಿತ್ತು, ಯೂನಿಫಾರ್ಮ್ ಡ್ರೆಸ್ಸಸ್ ಬೇಕಿತ್ತು. ಅದು ಜೂನ್ ಆಗಸ್ಟ್ ಅಲ್ಲಿ ಟೀಚರ್ಸ್. ಶಾಲೆಗಳಲ್ಲಿ ಹೋಗಿ ಆರ್ಡರ್ ಇಟ್ಕೊಂತೀರಾ? ಶಾಲೆಗಳಲ್ಲಿ ನಾನ್ ಕಮ್ಮಿ ಮಾಡಿದೀನಿ, ಬಟ್ ಟೀಚರ್ಸ್ ವರ್ಕ್ ಮಾಡ್ತೀನಿ. ಇಲ್ಲೆಲ್ಲ ತುಂಬಾ ಡಾನ್ ಬೋಸ್ಕ್ ಆಗಿರ್ಬೋದು, ಪಾಶ್ವನಾಥ ಸ್ಕೂಲ್ ಆಗಿರ್ಬೋದು, ಅವರೆಲ್ಲ ನನ್ಗೆ ಇದ್ ಮಾಡೋದು ಮಾಡ್ತಾರೆ ಮೇಡಮ್. ಈಗ ಒಂದ್ ಬ್ಲೌಸ್ ಡ್ರೆಸ್ ಹೊಲಿತೀರ ಅಂದ್ರೆ ನಿಮ್ಗೆಲ್ಲ ಎಷ್ಟು ಖರ್ಚು ಬರುತ್ತೆ ಮೇಡಮ್, ಎಷ್ಟು ಚಾರ್ಜ್ ಮಾಡ್ತೀರಾ? ನಾವೆಲ್ಲ ಒಂದ್ ಬ್ಲೌಸ್ ಗೆ 400 ರೂಪಾಯಿ ಚಾರ್ಜಸ್ ಮಾಡ್ತೀವಿ ಸರ್. ಖರ್ಚು ಅಂದ್ರೆ ಒಂದ್ 50 ರಿಂದ 100 ರೂಪಾಯಿ ಖರ್ಚಾಗುತ್ತೆ. ಒಂದ್ 300 ರೂಪಾಯಿ ಅಂತೂ ಲಾಭ ಇರುತ್ತೆ. ಒಂದ್ ಗಂಟೆಗೆ ಮುಗಿಸ್ತೀವಿ, ಒಂದ್ ಗಂಟೆಯಲ್ಲಿ ಮುಗಿಸ್ತೀವಿ. ಒಂದ್ ದಿವಸಕ್ಕೆ ಎಷ್ಟು ಬ್ಲೌಸ್ ಆಗಿರ್ಬೋದು ಅಥವಾ ಡ್ರೆಸ್ ಎಲ್ಲ ರೆಡಿ ಮಾಡ್ತೀರಾ ಮೇಡಮ್? ಒಂದ್ ದಿನಕ್ಕೆ 5 ಅಂತೂ ಮಾಡಬಹುದು. 5 ಮಾಡಬಹುದು, ಮನೆ ಕೆಲಸ ಮಾಡ್ಕೊಂಡೆ 5 ಮಾಡ್ಕೋಬಹುದು. ಮಹಿಳೆಯರ ಅಂದ್ರೆ ಮನೆಯಲ್ಲೂ ಸಾಕಷ್ಟು ಕೆಲಸ ಇರುತ್ತೆ, ತುಂಬಾನೇ ಇರುತ್ತೆ. ಅದನ್ನ ಮಾಡ್ಕೊಂಡ್ಬಿಟ್ಟು ಈ ಕೆಲಸಕ್ಕೂ ಟೈಮ್ ಕೊಡಬೇಕಾಗುತ್ತೆ. ಈ ಟೈಲರಿಂಗ್ ಜೊತೆಗೆ ಬ್ಯೂಟಿ ಪಾರ್ಲರ್ ಮಾಡಿದೀವಿ ಅಂತಂದ್ರೆ ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಬ್ಯೂಟಿ ಪಾರ್ಲರ್ ಈಗ 8 ವರ್ಷದಿಂದ ಮಾಡ್ತಾ ಇದೀನಿ ಸರ್ ಅದ್ರ ಜೊತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಏನು ಬೆನಿಫಿಟ್ಸ್ ಇರ್ಲಿಲ್ಲ, ಬಟ್ ಈಗ ಅದೇ ಕಸ್ಟಮರ್ಸ್ ಹೇಳ್ತೀವಲ್ಲ ಒಬ್ಬರಿಂದ ಒಬ್ಬರಿಗೆ, ನಮ್ಮ ಕೆಲಸಗಳು ನೋಡ್ತಾ ನೋಡ್ತಾ ಈಗ ಜನ ಸ್ಟಾರ್ಟ್ ಆಗಿರೋದು. ಈಗ 3 ವರ್ಷದಿಂದ ಅಂತೂ ತುಂಬಾನೇ ಇಂಪ್ರೂವ್ಮೆಂಟ್ ಇದೆ ಬ್ಯೂಟಿಷಿಯನ್ ಅಲ್ಲಿ. ಈ ಟೈಲರಿಂಗ್ ಮಾಡ್ಕೊಂಡು ಈ ಬ್ಯೂಟಿಷಿಯನ್ ಮಾಡ್ಲಿಕ್ಕೆ ಸಮಯ ಹೊಂದಾಣಿಕೆ ಆಗುತ್ತಾ? ಕಮ್ಮಿ ಆಗುತ್ತೆ ಸರ್, ಸ್ವಲ್ಪ ಅದೇ ಲೇಬರ್ಸ್ ಗಳು ಇಟ್ಕೊಂಡಿದೀವಿ ಎಕ್ಸ್ಟ್ರಾ, ಅವರು ಟೈಲರಿಂಗ್ ಮಾಡ್ಕೊಂತಾರೆ, ನಾನು ಬ್ಯೂಟಿಷಿಯನ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಅಂಗಡಿ ಎರಡೂ ಒಂದೇ ಹತ್ರನ ಇದಾವ? ಪಕ್ಕ ಪಕ್ಕನೇ ಇದಾವೆ ಸರ್, ಎರಡು. ಒಂದು ಟೈಲರಿಂಗ್ ಶಾಪ್ ಪಕ್ಕನೇ ಇದೆ, ಬ್ಯೂಟಿಷಿಯನ್ ಶಾಪ್ ಪಕ್ಕ ಇದೆ. ಬಟ್ ಟೈಲರಿಂಗ್ ಇದು ಲೇಬರ್ಸ್ ಮ್ಯಾನೇಜ್ ಮಾಡ್ತಾರೆ, ನಾನು ಬ್ಯೂಟಿಷಿಯನ್ ಸ್ವಲ್ಪ ಜಾಸ್ತಿ ನೋಡ್ಕೊಂತಾ ಇದ್ದೀನಿ. ಬ್ಯೂಟಿಷಿಯನ್ಸ್ ಇದ್ರ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಬ್ಯೂಟಿಷಿಯನ್ ಅದು ಫಸ್ಟ್ ಇಂದಾನು ನನಗೊಂದು ಅಂಬಿಷನ್ ಇತ್ತು. ಅದೇನೋ ಒಂದು ಮೇಕಪ್ ಮಾಡೋದು ಅಂದ್ರೆ ಹೆಣ್ಮಕ್ಳಿಗೆ ಸಹಜವಾಗಿ ಎಲ್ಲರಿಗೂ ಇಷ್ಟ ಇರುತ್ತೆ, ಶೃಂಗಾರ ಅನ್ನೋದು ಎಲ್ಲರಿಗೂ ಇಷ್ಟ. ಬಟ್ ನನಗೂ ತುಂಬಾ ಇಷ್ಟ ಇತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಮೇಕಪ್ ಮಾಡೋದು, ಅದೆಲ್ಲ ಫಸ್ಟ್ ಇಂದಾನು ಹ್ಯಾಬಿ. ಅದನ್ನ ನೋಡ್ಕೊಂಡು ಹಿಂಗೆ ಕಲ್ತ್ಕೊಂತ ಬಂದೆ ಸರ್ ನಾನು. ಈ ಬ್ಯೂಟಿಷಿಯನ್ಸ್ ನಲ್ಲಿ ಅಂದ್ರೆ ಏನೇನು ಹೆಚ್ಚು ಮಾಡ್ತೀರಾ, ಯಾವ್ದಕ್ಕೆ ಹೆಚ್ಚು ಬೇಡಿಕೆ ಇದೆ ಮೇಡಮ್? ಈಗಿನ ಸದ್ಯದಲ್ಲಿ ಟ್ರೆಂಡಿಂಗ್ ಅಂತಂದ್ರೆ ಮೇಕಪ್ ಅಲ್ಲಿ ತುಂಬಾನೇ ಬೆಲೆ ಇದೆ. ಇನ್ನೇನು ರೆಗ್ಯುಲರ್ ಆಗಿ ಐಬ್ರೋ ಫೇಶಿಯಲ್ಸ್ ಅಂತ ತುಂಬಾನೇ ಕಸ್ಟಮರ್ಸ್ ಡೈಲಿ ಬರ್ತಾನೆ ಇರ್ತಾರೆ. ಮದುವೆ ಸಮಾರಂಭದಲ್ಲಿ ಮೇಕಪ್ ಬಹಳ ಬರ್ತವೆ ಸರ್. ಮದುವೆ ಸಮಾರಂಭಕ್ಕೂ ಹೋಗ್ತಾ ಇರ್ತಾರೆ? ಮದುವೆ ಸಮಾರಂಭಕ್ಕೆಲ್ಲ ಹೋಗ್ತೀವಿ, ನಾಮಕರಣ ಆಗಿರ್ಬೋದು, ಒಂದು ಆರತಿ ಫಂಕ್ಷನ್ಸ್ ಆ ತರ ಎಲ್ಲ ಮೇಕಪ್ ಗೆ ರೆಫರ್ ಮಾಡ್ತಾರೆ. ಈ ಮದುವೆ ಸಮಾರಂಭಗಳಂದ್ರೆ ಮುಂಚೆನೆ ನಿಮಗೆ ಡೇಟ್ ತಿಳಿಸ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ಈ ತರ ಏನಾದ್ರು ಬುಕ್ ಮಾಡ್ಬೇಕಾಗಿರತ್ತ? ಸರ್, ಈಗೆಲ್ಲ ಈಗ ಡೇಟ್ಸ್ ಇನ್ನೇನು ನವೆಂಬರ್ ಡಿಸೆಂಬರ್ ಐತೆ ಅಂದ್ರೆ ಇವರೆಲ್ಲ ಆಗಸ್ಟ್ ಗೆ ಇನ್ನೊಂದು 3-4 ಮಂತ್ಸ್ ಇದ್ದಂಕ್ಲೆ ಡೇಟ್ ಕನ್ಫರ್ಮ್ ಮಾಡ್ಕೊಂತಾರೆ, ಯಾಕಂದ್ರೆ ಮತ್ತೆ ನಾವು ಬೇರೆಯವ್ರಿಗೆ ಬುಕಿಂಗ್ ಆಗ್ತೀವಿ ಅಂತ ಹೇಳಿ 3-4 ಮಂತ್ಸ್ ಮುಂಚೆನೆ ಬುಕಿಂಗ್ ಮಾಡ್ಬಿಟ್ಕೊಂತಾರೆ. ಈ ಟೈಲರಿಂಗ್ ಒಂದೇ ತರಬೇತಿ ಕೊಡ್ತಾರಾ, ಈ ಬ್ಯೂಟಿಷಿಯನ್ ತರಬೇತಿ ಕೊಡ್ತಾರಾ? ಎರಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸರ್, ಎಲ್ಲ ಒಟ್ಟು ಆ ಕಡೆನೂ ವರ್ ಲೇಬರ್ಸ್ ಇದಾರೆ, ಈ ಕಡೆನೂ ಲೇಬರ್ಸ್ ಇದಾರೆ, ಬಟ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಯಾವ ಸಮಯದಲ್ಲಿ ಹೆಚ್ಚು ಅಂದ್ರೆ ಮದುವೆ ಸಮಾರಂಭದಲ್ಲಿ ಇಂಥ ಸಮಯದಲ್ಲಿ ಹೆಚ್ಚು ನಿಮಗೆ ಕೆಲಸ ಇರುತ್ತಾ? ಹೌದು ಸರ್, ಈ ಸೀಸನ್ ವೈಸ್ ನವೆಂಬರ್ ಡಿಸೆಂಬರ್ ಈ ಜೂನ್ ಜುಲೈ ಆಗಸ್ಟ್ ಇದು ಒಳ್ಳೆ ತುಂಬಾ ಮದುವೆ ಸೀಸನ್. ಎಷ್ಟು ಜನ ಮಹಿಳೆಯರಿಗೆ ತರಬೇತಿ ಕೊಟ್ಟಿದ್ರೆ ಈ ತರ ಬ್ಯೂಟಿಷಿಯನ್? ಬ್ಯೂಟಿಷಿಯನ್ ಇಂದ ಬಂದ್ಬಿಟ್ಟು ಆಲ್ರೆಡಿ ಒಂದು 30 ಜನಕ್ಕೆ ತರಬೇತಿ ಕೊಟ್ಟಿದ್ದೀವಿ ಸರ್. ಎಲ್ಲರೂ ತುಂಬಾ ಚೆನ್ನಾಗಿ ಕಲ್ತು ವರ್ಕ್ ಮಾಡ್ತಾ ಇದಾರೆ ಅವರು. ಎಷ್ಟು ದಿವಸ ಕಲಿಬಹುದು ಮೇಡಮ್ ಒಂದ್ ಮಹಿಳೆಯರು? ನನ್ ಬಂದು 45 ದಿನದ ಕೋರ್ಸ್ ಇರುತ್ತೆ ಸರ್, ಇದು 45 ದಿನದಲ್ಲೇನೆ ನಾನು ಮೇಕಪ್ ಕ್ಲಾಸ್ ಕಂಪ್ಲೀಟ್ ಮಾಡ್ಕೊಡ್ತಿದ್ದೀನಿ. ಅವ್ರೊಂದು ಜೀವನ ರೂಪಿಸ್ಕೋಬಹುದಾ ಈ ತರ ಇದನ್ನು ಕಲ್ತ್ಕೊಂಡ್ರೆ? ರೂಪಿಸ್ಕೊಂಡಿದ್ದಾರೆ ಸರ್ ಅವರೆಲ್ಲ, ರೂಪಿಸ್ಕೊಂಡೀಗ ಅವ್ರ ಕಾಲಿನ ಮೇಲೆ ಅವ್ರು ನಿಂತ್ಕೊಂಡು ಡೈಲಿ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ ಮೇಡಮ್. ಹೆಂಗೋ ಮನೆ ತಗೆ ಬಂದು ಒಂದು ತಲೆ ಎಷ್ಟೆಲ್ಲಿ ಬಾಚಿಸ್ಕೊಂಡು ಹೋಗ್ತಾರೆ, ಒಂದ್ ಸಾರಿ ಉಡಿಸಿದ್ರೆ 300 ರೂಪಾಯಿ ಕೊಡ್ತಾ ಇದಾರೆ ಮೇಡಮ್ ಅಂತ ಹೇಳ್ತಾ ಇದಾರೆ, ಖುಷಿ ಆಗ್ತಾ ಇದೆ ಸರ್. ಈಗ ಟೈಲರಿಂಗ್ ಆಗಿರ್ಬೋದು ಬ್ಯೂಟಿಷಿಯನ್ ಆಗಿರ್ಬೋದು ಮಹಿಳೆಯರಿಗೆಲ್ಲ ತರಬೇತಿ ಕೊಡ್ತಿರ್ತಾರಲ್ಲ, ಸಾಕಷ್ಟು ಜನ ಮಹಿಳೆಯರನ್ನ ಕಲ್ತ್ಕೊಂಡಾಗ ಒಂದ್ ಜೀವನ ರೂಪಿಸ್ಕೋಬಹುದು. ಈ ತರ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್, ಈ ತರ ಯಾವ್ದಾದ್ರು ಉಪಕಸಬು ಉದ್ಯೋಗ ಮಾಡ್ತಾರೆ? ಒಳಗೆ ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಸುಮ್ನೆ ಖಾಲಿ ಮಾಡೋದ್ಕಿಡ ಹೊರಗಡೆ ಬಂದು ಸಣ್ಣದಾಗಿ ಏನೋ ಒಂದ್ ಕಲ್ತ್ ಮಾಡ್ಕೊಂಡ್ರೆ ಅವ್ರ ಕಾಲಿನ ಮೇಲೆ ಅವ್ರು ನಿಂತ್ಕೊಂಡ್ರೆ ತುಂಬಾನೇ ಬೆನಿಫಿಟ್ಸ್ ಇದೆ ಸರ್. ಈಗ ಬ್ಯೂಟಿಷಿಯನ್ಸ್ ಅಲ್ಲಿ ಈಗ ಒಂದ್ ಚಿಕ್ಕದೊಂದು ಸೀರೆ ಉಡಿಸಿದ್ರು ದುಡಿಬಹುದು ಅಂತೆಲ್ಲ ಹೇಳಿದ್ರೆ ಇದಕ್ಕೆಲ್ಲ ಸಾಕಷ್ಟು ಬೇಡಿಕೆ ಇದೆ ಅಲ್ಲ ಮೇಡಮ್? ತುಂಬಾನೇ ಬೇಡಿಕೆ ಇದೆ. ಯಾಕೆ ಅಂತಂದ್ರೆ ಸಮಯದ ಅನುಭವ ತುಂಬಾ ಕಮ್ಮಿ ಇರೋದ್ರಿಂದ ಎಲ್ಲರೂ ರೆಫರ್ ಮಾಡ್ತಾರೆ ಸರ್, ಬ್ರಿಟಿಷರ್ಸ್ ನ ರೆಫರ್ ಮಾಡ್ತಾರೆ. ಅವ್ರಿಗೆ ಆದಂತ ಒಂದು ಸಂಪ್ರದಾಯ ಇದ್ದಾಗ ನಮ್ಗೆ ಸೀರೆ ಉಡ್ಕೊಳಕ್ ಆಗಿರ್ಬೋದು, ಒಂದ್ ಮೇಕಪ್ ಮಾಡ್ಕೊಳಕ್ ಆಗಿರ್ಬೋದು, ಅವ್ರಿಗೆ ಟೈಮ್ ಇರೋದಿಲ್ಲ, ಹಂಗಾಗಿ ನಮ್ಮನ್ನ ರೆಫರ್ ಮಾಡೇ ಮಾಡ್ತಾರೆ. ಅಂದ್ರೆ ಈ ಮದುವೆ ಸೀಸನ್, ಹಬ್ಬದ ಸೀಸನ್, ಮತ್ತೆ ಸ್ಕೂಲ್ ಶಾಲೆಗಳಲ್ಲಿ ಫಂಕ್ಷನ್ಸ್, ಯೂನಿಯನ್ ಡೇ, ಈ ಟೈಮ್ ಅಲ್ಲಿ ಹೆಚ್ಚು ನಿಮ್ಗೆ ಬೇಡಿಕೆ ಇರುತ್ತೆ? ಬೇಡಿಕೆ ಇರುತ್ತೆ. ಅದನ್ನೆಲ್ಲ ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಮೇಡಮ್? ಮಾಡ್ತೀವಿ ಸರ್, ಟೈಮ್ ಆಗುತ್ತೆ. ಈಗ ಒಂದ್ ದಿವಸದಲ್ಲಿ ಎರಡು ಮೂರು ನಾಲ್ಕು ಐದು ಆರ್ಡರ್ ಬರೋ ಸಾಧ್ಯತೆ ಇರುತ್ತಾ? ಟೈಮ್ ನಾವು ಸೆಟ್ ಮಾಡ್ಕೊಂತೀವಿ. ಈಗ ಒಬ್ರಿಗೆ ಮಾರ್ನಿಂಗ್ ಒಂದು ಏಳರಿಂದ ಎಂಟಕ್ಕೆ ಒಬ್ರಿಗೆ ಕೊಟ್ರೆ ಮತ್ತೆ ಎಂಟರಿಂದ ಒಂಬತ್ತಕ್ಕೆ ಒಬ್ರಿಗೆ ಟೈಮ್ ಕೊಡ್ತೀವಿ. ನೆಕ್ಸ್ಟ್ ಹಂಗೆ ಒಂಬತ್ತುವರೆಯಿಂದ ಹತ್ತು ಗಂಟೆ ಯಾರಿಗೆ ಆಗಿರ್ಬೋದು, ಸಾಮಾನ್ಯವಾಗಿ ಹನ್ನೊಂದು ಗಂಟೆ ಒಳಗೆ ಎಲ್ಲರೂ ಮೇಕಪ್ ಆಗಕ್ಕೆ ಇಷ್ಟಪಡ್ತಾರೆ. ಸ್ಟಾರ್ಟ್ ಆಗೋದೇ ಅಷ್ಟತ್ತಲ್ವಾ, ಆ ಟೈಮ್ ಒಳಗೆ ನಾನು ಒಂದು ಎರಡು ಮೂರು ಆರ್ಡರ್ ಕಂಟಿನ್ಯೂ ಮಾಡ್ಬಿಡ್ತೀನಿ. ನೀವು ಬ್ಯೂಟಿಷಿಯನ್ ಮಾಡ್ತಿರ್ತಲ್ಲ ಮೇಡಮ್, ಸಾಕಷ್ಟು ಮಹಿಳೆಯರಿಗೆಲ್ಲ ತರಬೇತಿ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಈ ತರ ಯಾವ್ದಾದ್ರು ಮದುವೆ ಫಂಕ್ಷನ್, ಯೂನಿಯನ್ ಡೇ, ಈ ಸಮಯದಲ್ಲಿ ನೀವು ಅವ್ರನ್ನ ಜೊತೆ ಕರ್ಕೊಂಡೋಗಿ ಅವ್ರ ಅಲ್ಲೆಲ್ಲ ಅಂದ್ರೆ ಸ್ಪಾಟ್ ಅಲ್ಲೇ ಒಂದು ತರಬೇತಿ ಕೊಡುವಂತದ್ದು ಇರುತ್ತಾ ಮೇಡಮ್? ಹಾ ಸರ್ ಹೌದು, ಯಾಕಂದ್ರೆ ಈಗ ಒಂದು 45 ದಿನದ ಕೋರ್ಸ್ ಅಂತ ಕೊಟ್ಟಿರ್ತೀನಿ, ಅದನ್ನ ಮುಗಿಸ್ ಕೊಟ್ಟಿದ್ದೀನಿ ಅಂದ್ಮೇಲೆ ನಾನು ಎಕ್ಸ್ಟ್ರಾ ಅವರಿಗೆ ಒಂದು ಮೂರು ತಿಂಗಳು ನಾನು ಅವ್ರಿಗೆ ಎಲ್ಲೋ ನಂದು ಏನೇ ಒಂದು ಫಂಕ್ಷನ್ ಸಿಕ್ಕರು ಅವ್ರಿಗೆ ಇನ್ನೂ ಆರ್ಡರ್ ಸಿಗಲ್ಲ. ಒಂದು ಸಮ್ ಒಂದು ಮದ್ವೆ ಸಿಕ್ತು ಅಂತಂದಾಗ ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಜೊತೆಗೆ, ನನ್ನ ಜೊತೆ ಅವರು ಕೆಲಸ ಮಾಡಿ ಅವ್ರಿಗೂ ನಾನು ಕೆಲಸ ಕಲ್ತ್ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಕಲಿಯೋದೇ ಬೇರೆ, ನೋಡೋದೇ ಬೇರೆ, ಹಂಗಾಗಿ ನಾನು ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ತಾರಾ? ಮತ್ತೆ ಅಲ್ಲಿ ಸಾಕಷ್ಟು ಜನಗಳಿಗೆ ಅವ್ರ ಪರಿಚಯ ಆಗೋದ್ರಿಂದ ಪರಿಚಯ ಆಗುತ್ತೆ. ಇವರು ನನ್ನ ಜೊತೆ ಕಲ್ತಿದ್ದಾರೆ ಅಂತ ಅಂದ್ರೆ ಅವರು ಮೇಡಮ್ ಬಿಸಿ ಇದಾರೆ ಅಂದ್ರೆ ಇವರು ಅವ್ರನ್ನ ಸಲಿ ಕರ್ಕೊಂತಾರೆ, ಎಷ್ಟೆಲ್ಲಾರು ಮಾಡಿಸ್ಕೊಂತಾರೆ. ಹಂಗಾಗಿ ಜೊತೆಗೆ ಎಲ್ಲೋದ್ರು ನನ್ನ ಸ್ಟೂಡೆಂಟ್ಸ್ ನ ಇಬ್ಬಿಬ್ರನ್ನ ಪ್ರತಿ ಸಲೀನು ಕರ್ಕೊಂಡು ಹೋಗ್ತೀನಿ ಸರ್. ನಿಮ್ ಸ್ಟೂಡೆಂಟ್ಸ್ ಒಳ್ಳೆ ಜೀವನ ಕಟ್ಕೊಂಡ್ರ ಉದಾಹರಣೆಗಳಿದಾವ? ಇದಾವೆ ಸರ್, ತುಂಬಾನೇ ಇದಾರೆ, ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಗುರುಗಳ ಹೆಸರು ಉಳಿಸಿದ್ದಾರೆ? ಉಳಿಸಿದ್ದಾರೆ ಸರ್, ಉಳಿಸಿದ್ದಾರೆ, ಉಳಿಸಿದ್ದಾರೆ, ಖುಷಿ ಆಗುತ್ತೆ. ಅವರು ಸಮೇತ ಈಗ ಸದ್ಯದಲ್ಲೇ ಈಗ ಇಬ್ರು ಮತ್ತೆ ಪಾರ್ಲರ್ ಓಪನ್ ಮಾಡೋದ್ರಲ್ಲಿದ್ದಾರೆ, ಆಲ್ರೆಡಿ ಒಬ್ರು ಮಾಡಿದ್ದಾರೆ ಸರ್, ಖುಷಿ ಆಗುತ್ತೆ. ತುಂಬಾನೇ ಆರ್ಡರ್ಸ್ ಎಲ್ಲ ಹಿಡಿತಾರೆ, ಮದ್ವೆದೆಲ್ಲ ಆರ್ಡರ್ಸ್ ಎಲ್ಲ ಹಿಡಿದು ಹೋಗ್ತಿದ್ದಾರೆ, ಸಿಂಗಲ್ ಆಗಿ ಹೋಗಿ ಮಾಡಿ ಬರ್ತಾ ಇದಾರೆ. ಈಗ 45 ದಿವಸದ ಕೋರ್ಸ್ ಅಂತ ಹೇಳಿದ್ರಿ ಮೇಡಮ್, ಅದು ಎಷ್ಟು ಚಾರ್ಜ್ ಮಾಡ್ತೀರಾ? ನಾನು 25,000 ಫೀಸ್ ತಗೊಂತೀನಿ ಸರ್. ತರಬೇತಿಗೆ? ತರಬೇತಿಗೆ ಒಬ್ಬ ಮಹಿಳೆ, ಒಂದು ಮಹಿಳೆಗೆ 25,000 ಚಾರ್ಜಸ್ ತಗೊಂತೀನಿ. ಅದರಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ ಅಂದ್ರೆ ಅಷ್ಟೊಂದು 25,000 ಕೊಟ್ಟು ತರಬೇತಿ ಪಡ್ಕೊಂಡಿದ್ದಾರೆ ಸರ್? ಯಾಕೆ ಅಂದ್ರೆ ಅಷ್ಟು ಉತ್ತಮವಾದ ಕ್ವಾಲಿಟಿ ಗುಣಮಟ್ಟಗಳಿರುತ್ತೆ ನಮ್ಮ ಹತ್ರ, ಹಂಗಾಗಿ ತುಂಬಾ ಕಲಿತಾರೆ ಸರ್, ಎದ್ರದಿಲ್ಲ. 50,000 ಅಂದ್ರೂ ಬರ್ತಿದ್ದಾರೆ. ಹೌದಾ? ಬ್ಯೂಟಿಷಿಯನ್ ವಿತ್ ತರಬೇತಿ ಮೇಕ್ ಓವರ್ ಅಂತ ಬಂದಾಗ 50,000 ಚಾರ್ಜಸ್ ಆಗುತ್ತೆ ಸರ್, ಬಟ್ ಕಲಿತಿದ್ದಾರೆ. ತುಂಬಾ ಕಡೆ ಎಲ್ಲ ಇನ್ನು ಬ್ಯಾಂಗ್ಳೂರ್ ಎಲ್ಲ ಅಂತ ಬಂದಾಗ 40,000-50,000 ಚಾರ್ಜಸ್ ಇದೆ. ಬಟ್ ನಾನ್ ಇಲ್ಲಿ ದುರ್ಗದಲ್ಲಿ ಹೆಣ್ಮಕ್ಳು ಒಂದ್ ಬೆಳಿಲಿ, ನಂತರನೇ ಒಂದು ಎಲ್ಲಾದ್ರಲ್ಲೂ ಮುಂದುವರಳಿ. ಯಾಕಂದ್ರೆ ನಾವು ಕಷ್ಟ ಲೈಫ್ ಲೀಡ್ ಮಾಡಿ ಬಂದಿರೋದು, ಹೆಂಗೆ ಎಷ್ಟ್ ಕಷ್ಟ ಅಂದ್ರೆ ಅಷ್ಟ್ ಕಷ್ಟ ಪಟ್ಟಿದೀವಿ. ಯಾಕಂದ್ರೆ ಒಂದ್ 100 ರೂಪಾಯಿಗೂ ನಾವು ಬೇರೆ ಹತ್ರ ಅವಲಂಬಿಸಿದೀವಿ, ಆ ತರ ಹೆಣ್ಮಕ್ಳಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನು ಒಂದು 25,000 ಫೀಸ್ ಅಲ್ಲೇನೆ ನಾನು ನನ್ನ ಸ್ಟೂಡೆಂಟ್ಸ್ ಗೆ ಕ್ಲಾಸಸ್ ಕೊಡ್ತೀನಿ, ಕಡಿಮೆ ಫೀಸ್ ಅಲ್ಲೇನೆ ಹೇಳ್ಕೊಟ್ಟು ಮುಂದಕ್ ತರ್ತಾ ಇದೀನಿ. ಅವ್ರು ಇವತ್ ನನಗ್ ಬರೀ 25,000 ಒಂದು ತಿಂಗಳಿಗೆ ಕೊಟ್ರೆ ಅವರು ಒಂದು ದಿನದಲ್ಲಿ 25,000 ದುಡ್ಕೊಂಡ್ ಬರ್ತಾರೆ ಸರ್. ಹೌದಾ? ಹೌದು, ಒಂದೇ ದಿನದಲ್ಲಿ 25,000 ದುಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಒಂದ್ ಮದ್ವೆ ಪ್ಯಾಕೇಜ್ ಅದು, ಒಂದ್ ಮದ್ವೆ ಪ್ಯಾಕೇಜ್ ಏನಿಲ್ಲ ಅಂದ್ರೆ ಒಂದು 20,000-25,000 ದುಡಿತಾರೆ. 25,000 ಫೀಸಸ್ ಇರುತ್ತೆ, 50,000 ಕೊಟ್ಟು ಒಂದ್ ಸ್ವಲ್ಪ ಕಾಸ್ಮೆಟಿಕ್ಸ್ ಐಟಮ್ಸ್ ಎಲ್ಲ ತಗೊಂಡ್ವಿ ಅಂದ್ರೆ ಆರಾಮಾಗಿ 4-5 ಲಕ್ಷ ದುಡಿಮೆ ಮಾಡ್ಕೋಬಹುದು. ಮದ್ವೆ ಪ್ಯಾಕೇಜ್ ಅಂದ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ ಮೇಡಮ್? ಮದ್ವೆ ಪ್ಯಾಕೇಜ್ ಅಂದ್ರೆ 20,000-25,000 ಚಾರ್ಜಸ್ ಮಾಡ್ತೀವಿ. ಚಾರ್ಜಸ್ ಮಾಡ್ತಾರೆ? ಅದೆಲ್ಲ ಮೇಕಪ್ ಗೆಲ್ಲ ಮೆಟೀರಿಯಲ್ ನೀವೇ ತಗೊಂಡೋಗ್ತೀವಿ? ನಾವೇ ತಗೊಂಡೋಗ್ಬೇಕು. ಅವ್ರದ್ದು ಒಂದ್ ಪಿನ್ ಸಮೇತ ನಾವ್ ಇಸ್ಕೊಳಲ್ಲ, ಒಂದ್ ಪಿನ್ ಆಗಿರ್ಬೋದು, ಹೇರ್ ಪಿನ್ ಇಂದ ಪ್ರತಿಯೊಂದು ನಮ್ದೇ ಇರುತ್ತೆ ಸರ್. 25,000 ಬಿಲ್ ಮಾಡ್ತಾರಲ್ಲ, ಇಷ್ಟು ಕೊಟ್ಟು ಮಾಡಿಸ್ಕೊಂತಾರಲ್ಲ? ಹೌದು ಸರ್, 25,000 ಮಾಡಿಸ್ಕೊಂತಾರೆ. ಇನ್ನು ತುಂಬಾನೇ ಜಾಸ್ತಿ ಇದೆ. ಹೆಂಗೆ ಅಂದ್ರೆ ಐಟಮ್ ಮೇಲೆ ಆಗುತ್ತೆ, ಕ್ವಾಲಿಟಿ ಮೇಲೆ ಆಗುತ್ತೆ ಸರ್, ಗುಣಮಟ್ಟದ ಮೇಲೆ ಎಲ್ಲದೂ ಇದೆ ಮೇಡಮ್. ಈಗ ಎಲ್ಲ ಸಾಕಷ್ಟು ಸೌಂದರ್ಯ ವರ್ಧಕಗಳು ಬಂದಿದ್ದಾವೆ, ಒಂದು ಗುಣಮಟ್ಟ ಇಲ್ಲದಂತ ಸೌಂದರ್ಯ ವರ್ಧಕಗಳನ್ನು ಬಳಸಿ ಸಾಕಷ್ಟು ಚರ್ಮಕ್ಕೆಲ್ಲ ಹಾನಿ ಆಗುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್? ಇಲ್ಲ ಇಲ್ಲ, ಚರ್ಮಕ್ಕೆ ಹಾನಿ ಆಗುತ್ತೆ ಅಂದ್ರೆ ಸ್ವಲ್ಪ ಕಮ್ಮಿ ಬಜೆಟ್ ಇಂದು ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ ಸರ್, ಕೆಮಿಕಲ್ಸ್ ಎಲ್ಲಾದ್ರಲ್ಲೂ ಇರುತ್ತೆ. ನಾವು ಒಳ್ಳೆ ಗುಣಮಟ್ಟದ ನೋಡಿ ಅಮೌಂಟ್ ಇಂದ ನೋಡಬಾರ್ದು. ನಾವು ಅಲ್ಲಿಂದ ಒಂದ್ 25,000 ದುಡಿತಿದೀವಿ ಅಂದ್ಮೇಲೆ ನಾವು ಫಸ್ಟ್ ಗೆ ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕು. ಹೌದು, ನಾನು ತುಂಬಾ ಒಳ್ಳೆ ಗುಣಮಟ್ಟದ ತಂದು ಮಾಡ್ತಾ ಇದ್ದೀನಿ ಸರ್. ಪ್ರಾರಂಭದಲ್ಲಿ ಎಷ್ಟು ಬಂಡವಾಳ ಹಾಕಿದ್ರಿ ಮೇಡಮ್? ನಾನು ಪ್ರಾರಂಭದಲ್ಲಿ 2 ಲಕ್ಷ ಬಂಡವಾಳ ಹಾಕಿದ್ದೆ. 2 ಲಕ್ಷ ಬಂಡವಾಳ ಹಾಕಿದ್ರಿ. ಒಂದ್ ಒಳ್ಳೆ ಹೆಸರು ಇಟ್ಕೊಂಡ್ಬಿಟ್ರೆ ಸಾಕಷ್ಟು ಇದ್ರಲ್ಲೂ ದುಡಿಮೆ ಇದೆ, ದುಡಿಮೆ ಆಗುತ್ತೆ. ಒಳ್ಳೆ ಹೆಸರು ಮಾಡ್ಬೇಕು. ಮೇನ್ ಹೆಸರು ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಫೋನ್ ನಂಬರ್ ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ರು ಹೋಗಿ ಕಾಂಟ್ಯಾಕ್ಟ್ಸ್ ಇಂದ ತುಂಬಾನೇ ಬೆನಿಫಿಟ್ಸ್ ಇದೆ. ತಿಂಗಳ ಏನಿಲ್ಲ ಅಂದ್ರೂ ತುಂಬಾನೇ ದುಡಿಮೆ ಇದೆ ಸರ್. ಏನಿಲ್ಲ ಅಂದ್ರೂ ಒಂದ 8 ರಿಂದ 10 ಆರ್ಡರ್ ತಿಂಗಳ ಮಾಡ್ತೀವಿ ನಾವು. ಈಗ ಮದುವೆ ಅಂದ್ರೆ ದೊಡ್ಡ ದೊಡ್ಡ ಸಮಾರಂಭಗಳು, ಅದುವಾಗ 20,000-25,000-30,000 ಕೊಟ್ಟು ಮಾಡಿಸ್ಕೊಂತಾರೆ. ಚಿಕ್ಕ ಚಿಕ್ಕ ಫಂಕ್ಷನ್ ಗಳು ಇರ್ತಾವಲ್ಲ, ಚಿಕ್ಕದಂದ್ರೆ ಒಂದ್ ನಾಮಕರಣ ಆಗಿರ್ಬೋದು, ಒಂದ್ ಬೇಬಿ ಶೋರ್ದ ಇರುತ್ತೆ, ಅವಕ್ಕೆಲ್ಲ ಒಂದ್ 4,000-5,000 ಗೆಲ್ಲ ಮಾಡ್ಕೊಡ್ತೀವಿ. ಈಗ ಮದುವೆ ಪ್ಯಾಕೇಜ್ ಅಂದ್ರಲ್ಲ 25,000 ಕೊಟ್ಟು ಅವರು ಇದ್ ಮಾಡಿಸ್ಕೊಂತ ಅಂದಾಗ ಎಷ್ಟು ಟೈಮ್ ಬೇಕಾಗುತ್ತೆ ಮೇಡಮ್? ನೀವು ಅವ್ರಿಗೆಲ್ಲ ರೆಡಿ ಮಾಡಿ 25,000 ಕೊಡ್ತಿದ್ದಾರೆ ಅಂತಂದ್ರೆ ಅವರು ಅದ್ರಲ್ಲಿ 3 ಟೈಮ್ ಮೇಕಪ್ಸ್ ಇರುತ್ತೆ ಸರ್. ರಾತ್ರಿ ಹೋಗಿ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೂ ವರ್ಕ್ ಮಾಡ್ಬೇಕು, ಮತ್ತೆ ಮಾರ್ನಿಂಗ್ 5 ಗಂಟೆಗೆ ಎದ್ದು ಹೋಗ್ಬೇಕು, ಮೂರ್ತದ ಮೇಕಪ್ ಮಾಡ್ಕೊಡ್ಬೇಕು. ಮೂರ್ತದ ಮೇಕಪ್ ಮಾಡ್ಕೊಟ್ಟಾದ್ಮೇಲೆ ಮತ್ತೆ ಬೆಳಗ್ಗೆ ರಿಸೆಪ್ಷನ್ ಇಂದ ಒಂದ್ ಮೇಕಪ್ ಇರುತ್ತೆ, ಅದೆಲ್ಲ ಮಾಡ್ಕೊಟ್ಟು ಬರಬೇಕು. 24 ಅವರ್ಸ್ ನಾವು ಅವ್ರ ಹತ್ರನೇ ಇರ್ತೀವಿ ಸರ್. ಹೌದು, ಮೂರ್ ಪ್ಯಾಕೇಜ್ ಸೇರಿ 25,000 ಚಾರ್ಜಸ್ ತಗೊಂತೀವಿ. ಒಂದ್ ಮೇಕಪ್ ಗೆ 5,000 ಚಾರ್ಜಸ್ ಇರುತ್ತೆ. ನೀವ್ ಹೇಳಿದಂಗೆ ಸಣ್ಣ ಸಣ್ಣ ನಾಮಕರಣ ಬೇರೆ ಬೇರೆ ಇವ ಅಂದ್ರೆ 4-5,000 ತಗೊಂತೀವಿ. ಅದಕ್ಕೆ ಸಮಯ ಜಾಸ್ತಿ ಬೇಕಾಗುತ್ತೆ. ಅವಕ್ಕೆ ಸಮಯ ಇರಲ್ಲ, 1.5 ಗಂಟೆ ಸಾಕಾಗುತ್ತೆ. ಮತ್ತೆ ಮುಂದಿನ ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಮೇಡಮ್? ಮುಂದೆ ಇನ್ನೂ ಸ್ವಲ್ಪ ಇನ್ನು ಬೆಳೆಸಬೇಕು, ಇನ್ನು ಸ್ಟೂಡೆಂಟ್ಸ್ ನ ಜಾಸ್ತಿ ಮಾಡ್ಬೇಕು, ಜನ ಹೆಣ್ಮಕ್ಳು ಚೆನ್ನಾಗಿ ಕಲ್ತು ಹೊರಗ್ ಬರ್ಬೇಕು. ಇನ್ನು ತುಂಬಾ ಜನ ಒಳಗೆ ಇದಾರೆ, ಅವ್ರನ್ನೆಲ್ಲ ಹೊರಗ್ ಬರ್ಬೇಕು, ಬೆಳೆಸ್ಬೇಕು ಅನ್ನೋದೇ ನನಗೆ ಇರೋದು ಸರ್. ಆಸಕ್ತಿ ತೋರಿಸ್ತಾರೆ ಮಹಿಳೆಯರು? ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತಾರೆ. ಇಷ್ಟು ತೋರಿಸಿದ್ರೆ ಅಷ್ಟು ಕಲಿತಾರೆ. ಮುಂಚೆ ಇತ್ತು, ಎಷ್ಟು ಹೇಳ್ಕೊಟ್ರು ತುಂಬಾ ಮೆಂಬರ್ಸ್ ಗೆ ಹೋಗ್ತಾ ಇರ್ಲಿಲ್ಲ, ಈಗಿಲ್ಲ, ಎಲ್ಲರೂ ಚಾಲ್ತಿ ಇದ್ದಾರೆ, ತುಂಬಾ ಆಕ್ಟಿವ್ ಇದಾರೆ, ತುಂಬಾ ಚೆನ್ನಾಗಿ ಕಲಿತಾ ಇದಾರೆ. ನಂದು ಒಂದು ಖುಷಿ ಅಂದ್ರೆ ಕಲಿಸ್ಬೇಕು ಅನ್ನೋದೇ ಖುಷಿ. ನಾನು ಈಗ ವರ್ಕ್ ಮಾಡ್ತೀನಿ ಅನ್ನೋದಕ್ಕಿಂತ ಕ್ಲಾಸ್ ಹೇಳ್ಕೊಡೋದ್ರಲ್ಲೇ ತುಂಬಾ ಖುಷಿ ಇದೆ ಸರ್. ಖುಷಿ ಇದೆ. ಈಗ ಪ್ರತಿ ದಿವಸ ಬೆಳಿಗ್ಗೆ 8 ಗಂಟೆಯಿಂದ 8 ಗಂಟೆವರೆಗೂ ನಿಮ್ಮ ಅಂಗಡಿ ಓಪನ್ ಇರುತ್ತೆ, 8 ಗಂಟೆ ಕೆಲಸ ಮಾಡ್ತೀರಾ ಮೇಡಮ್? ಬೆಳಗ್ಗೆ 10:30 ಅಂಗಡಿ ಓಪನ್ ಮಾಡ್ಬಿಡ್ತೀನಿ, 4 ಗಂಟೆವರೆಗೂ ಸ್ಟೂಡೆಂಟ್ಸ್ ಗಳಿಗೆ ಕ್ಲಾಸಸ್ ಕೊಡ್ತೀನಿ. ಸಂಜೆ ಮತ್ತೆ 4-5 ರೆಸ್ಟ್ ಮಾಡ್ಬಿಟ್ಟು ಮತ್ತೆ 5-8 ಗಂಟೆವರೆಗೂ ಐಬ್ರೋ ಫೇಶಿಯಲ್ಸ್ ಅಂತ ಕ್ಲೈಂಟ್ಸ್ ಬರ್ತಾರೆ, ಅವ್ರನ್ನ ಅಟೆಂಡ್ ಮಾಡ್ತೀವಿ. ಅವ್ರಿಗೆ ಅಟೆಂಡ್ ಮಾಡ್ತಾರೆ 8 ಗಂಟೆಯಿಂದ ಮನೇನೆ. ಈಗ ಬೇರೆ ಏನಾದ್ರು ಆರ್ಡರ್ ಸಿಕ್ಕಾಗ ನೀವು ಆ ಕಡೆ ಅಟೆಂಡ್ ಮಾಡ್ತೀರಾ? ಆರ್ಡರ್ ಇದ್ದಾಗ ಅಲ್ಲೇ ಆಲ್ಟಿಂಗ್ ಎಲ್ಲ, ಈಗ ದಾವಣಗೆರೆ ಶಿವಮೊಗ್ಗ ಅಂತ ಹೇಳಿ ತುಂಬಾ ಆರ್ಡರ್ಸ್ ಗಳು ಸಿಗ್ತವೆ, ಅವಾಗೆಲ್ಲ ಮನೆಗೆ ಬರಕ್ ಆಗಲ್ಲ, ಅಲ್ಲೇ ಆಲ್ಟ್ ಆಗ್ಬೇಕಾಗುತ್ತೆ. ಒಂದು ಮಧ್ಯಾಹ್ನ 3 ಗಂಟೆಗೆ ಬಿಟ್ವಿ ಅಂದ್ರೆ ಮತ್ತೆ ನೆಕ್ಸ್ಟ್ ಮಧ್ಯಾಹ್ನ 4-5 ಗಂಟೆಗೆ ನಾವು ಮನೆಗೆ ಬರೋದು. ಅಂದ್ರೆ ನಮ್ ಜಿಲ್ಲೆ ಅಲ್ಲದೇ ಬೇರೆ ಜಿಲ್ಲೆ? ಶಿವಮೊಗ್ಗ, ದಾವಣಗೆರೆ, ಬ್ಯಾಂಗ್ಳೂರ್ ಎಲ್ಲ ಸಿಕ್ಕಿದೆ ಸರ್ ಆರ್ಡರ್ಸ್ ಎಲ್ಲ. ಅಷ್ಟು ದೂರದಿಂದ ಹೆಂಗೆ ಕಾಂಟ್ಯಾಕ್ಟ್ ಮಾಡಮ್? ಇನ್ಸ್ಟಾಗ್ರಾಮ್, ಇದೇನಂತಾರೆ ಫೋನ್ ಅಲ್ಲಿ ಫೇಸ್ಬುಕ್ ಆ ತರ ಅದ್ರಲ್ಲೆಲ್ಲ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ನಮ್ಮ ವರ್ಕ್ ಮಾಡಿರೋ ಫೋಟೋಸ್ ಎಲ್ಲ ಹಾಕಿರ್ತೀವಿ. ಅದರಿಂದ 4 ಜನ ನಮ್ಮನ್ ನೋಡಿ ಚೆನ್ನಾಗಿ ಮಾಡಿದೀರಾ ಅಂತ ಹೇಳ್ಬಿಟ್ಟು ನಮ್ಮನ್ ಗುರುತಿಸಿ ನಂಬರ್ ತಗೊಂಡು ಕರೀತಾರೆ ಸರ್. ನೀವು ಬೇರೆ ಜಿಲ್ಲೆಗಳಿಗೆ ಹೋದಾಗ ಇಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ ಶಿಷ್ಯರೆಲ್ಲ ಇರ್ತಾರೆ? ನಮ್ಮ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಆರಾಮ ಮ್ಯಾನೇಜ್ ಮಾಡ್ತಾರೆ. ಮುಂದಿನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರೂ ಇದೆ ಸರ್? ಇದೆ, 100% ಇದೆ. ಇನ್ನೊಂದ್ ದೊಡ್ಡದೊಂದು ಇನ್ನೊಂದ್ ದೊಡ್ಡ ಸಲೂನ್ ಓಪನ್ ಮಾಡ್ಬೇಕು ಅನ್ನೋದಿದೆ, ಮಾಡೋಣ. ನಿಮ್ಮನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಮೇಡಮ್, ತುಂಬಾ ಆಕ್ಟಿವ್ ಆಗಿ ಎಲ್ಲಾ ಇದ್ರಲ್ಲೂ ತೊಡಕೊಂಡಿರ. ಈಗಿನ ಮಹಿಳೆಯರೆಲ್ಲ ಮನೆ ಆಯ್ತು, ಮನೇಲಿ ಕೆಲಸ ಆಯ್ತು ಅಷ್ಟಕ್ಕೆ ಸೀಮಿತವಾಗಿರ್ತಾರೆ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ. ಇಂಥ ಮಹಿಳೆಯರಿಗೆಲ್ಲ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಅವ್ರಿಗೂ ಇರುತ್ತೆ ಸರ್ ಮನಸ್ಸಲ್ಲಿ, ಬರ್ಬೇಕು ಕಲಿಬೇಕು ಅನ್ನೋ. ನಮ್ಮಂತ ಹೆಣ್ಮಕ್ಳು ನಾವೊಂದ್ ರೆಡಿ ಆಗಿದೀವಿ ಅಂದ್ಮೇಲೆ ನಾವು ಈ ತರ ರೆಡಿ ಆಗ್ಬೇಕು ಅನ್ನೋದು ಎಲ್ಲಾ ಹೆಣ್ಮಕ್ಳಲ್ಲೂ ಇರುತ್ತೆ. ಬಟ್ ಮನೆಯಲ್ಲಿ ಏನೋ ಒಂದ್ ಪ್ರಾಬ್ಲಮ್, ಒಂದ್ ಮಗು ಆಗಿರ್ಬೋದು, ಒಂದು ಗೃಹಿಣಿ ಆಗಿರ್ಬೋದು, ಈ ತರ ಒಂದು ಮನೆ ಕೆಲಸದಲ್ಲೇನೆ ತೊಡಗಿಸ್ಕೊಂಡು ಕೆಲವ್ರಿಗೆ ಹೊರಗ್ ಬರಕ್ ಆಗಲ್ಲ. ಇನ್ನು ಕೆಲವರು ಬರ್ತಾರೆ. ನಾನ್ ಹೇಳೋದಷ್ಟೇ, ಮನೆ ಕೆಲಸದಲ್ಲೇ ಮುಳುಗ್ಬೇಡಿ, ಹೊರಗ್ ಬನ್ನಿ, ಸ್ವಲ್ಪ ಕಲೀರಿ. ನಾವು ದುಡಿತೀವಿ ಅನ್ನೋದಕ್ಕಿಂತ ಹೊರಗ್ ಬಂದ ಲೋಕ ಜ್ಞಾನ ತಿಳಿಯಿರಿ ಫಸ್ಟ್ ಅಂತ ನಾನು ಇಷ್ಟಪಡ್ತೀನಿ. ಅಂದ್ರೆ ಮನೇಲಿನೂ ಸಹಕಾರ ಬೇಕಾಗುತ್ತೆ ಅಂತ? ಮನೇಲೂ ಸಹಕಾರ ಬೇಕು, ಫಸ್ಟ್ ಆಫ್ ಆಲ್ ಮನೆಗೆ ಸಪೋರ್ಟ್ ಮಾಡ್ಬೇಕು. ನಿಮ್ಮ ಮನೇಲಿ ಯಾವ ರೀತಿ? ನಮ್ಮ ಮನೇಲಿ ಇಲ್ಲ ಸರ್, ನಮ್ಮ ಮನೇಲಿ ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಮಗನೇ ಆಗಿರ್ಬೋದು, ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅಮ್ಮ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಆರಾಮಾಗಿ ಮಾಡ್ಕೊಳಪ್ಪ ಅಂತ. ನಮ್ಮ ಹಸ್ಬೆಂಡ್ ಅಷ್ಟೇ, ಎಲ್ಲಿ ಒಂದು ಮಿಡ್ ನೈಟ್ ಕರ್ಕೊಂಡ್ ಬರ್ಬೇಕು ಆದ್ರೂ ಬಿಟ್ಟು ಬರಕಾಗಿದ್ರು ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಇನ್ ಟೈಮ್ ಅಲ್ಲಿ ಮುಗೀತು ಇಲ್ಲಿ ಅಂದ್ರೆ ಸಾಕ ಪಟ್ ಅಂತ ಬಂದ್ಬಿಡ್ತಾರೆ. ಹಂಗಾಗಿ ನಮಗ್ ಭಯ ಇಲ್ಲ ಈ ಮಹಿಳಾ ಸಂಘದಲ್ಲಿ ಭಾಗವಹಿಸೋದಾಗಿರ್ಬೋದು, ಈ ಟೈಲರಿಂಗ್ ಆಗಿರ್ಬೋದು, ಈ ಬ್ಯೂಟಿಷಿಯನ್ ಆಗಿರ್ಬೋದು, ಇದೆಲ್ಲ ನಿಮಗೆ ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆಯಾ? ತುಂಬಾನೇ ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ಖುಷಿ ಇದೆ. ಮೇಡಮ್, ಈ ಕಾರ್ಯಕ್ರಮ ಕೇಳಂತ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಏನಿಲ್ಲ ಸರ್, ನಂದು ಶಾಪಿಗೆ ವಿಸಿಟ್ ಮಾಡಬಹುದು, ಇಲ್ಲ ನನ್ನ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಏನಾದ್ರೂ ತರಬೇತಿ ಇದ್ರೆ, ತರಬೇತಿ ಒಂದು ಕ್ಲಾಸ್ ಕಲಿಯೋದಾಗ ಇಂಟ್ರೆಸ್ಟ್ ಆಗಿರ್ಬೋದು, ಇಲ್ಲ ಏನಾದ್ರು ಒಂದು ಮದುವೆ ಸಮಾರಂಭಕ್ಕೆ ಆರ್ಡರ್ ಕೊಡ್ಬೇಕು ಅನ್ನೋದಿದ್ರೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಹೇಳಿ ಮೇಡಮ್, ನಿಮ್ ನಂಬರ್ ಹೇಳಿ. ನಂಬರ್ ಇಲ್ಲ ಸರ್. 77 6 0 512. ಕೇಳುಗ್ರೆ, ಶ್ರುತಿ ಮೇಡಮ್ ಅವ್ರನ್ನ ನೀವು ಸಂಪರ್ಕ ಮಾಡ್ಬೇಕಂದ್ರೆ ಅವ್ರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 7767222512. ಬಹಳ ಸಂತೋಷ ಮೇಡಮ್, ಇದುವರೆಗೂ ನಿಮ್ಮ ಈ ಉಪಕಸಬಿನ ಅನುಭವಗಳನ್ನು ನಮ್ಮ ಕೆಳಗರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ನಿಮಗೆ ಇನ್ನು ನಿಮ್ಮ ಕೆಲಸದಲ್ಲಿ ಹೆಚ್ಚು ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಧನ್ಯವಾದಗಳು ಸರ್. ಇದುವರೆಗೂ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಶ್ರುತಿ ಎಸ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದಿರೋಣ. ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು, ಇವು ಡೆಂಗಿ ಜ್ವರದ ಲಕ್ಷಣಗಳು. ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ. ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ, ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.